ರೈತರಿಗೆ ಕೃಷಿ ಮಾಹಿತಿ, ಮಾರುಕಟ್ಟೆ ದರ, ಹವಾಮಾನ ವರದಿ ಹಾಗೂ ಹೊಸ ತಂತ್ರಜ್ಞಾನಗಳ ಬಗ್ಗೆ ನಿರಂತರವಾಗಿ ಮಾಹಿತಿ ನೀಡಲಾಗುತ್ತದೆ. ಇದರಿಂದ ಹಳ್ಳಿಯ ರೈತರು ಆಧುನಿಕ ಕೃಷಿಕರಾಗಲು ಸಾಧ್ಯವಾಗಿದೆ. ಕೃಷಿ ರಂಗ, ರೈತ ಬಂಧು, ಕಿಸಾನ್ ವಾಣಿ ಮುಂತಾದ ವಿಶೇಷ ಕಾರ್ಯಕ್ರಮಗಳು ಇದಕ್ಕೆ ಉದಾಹರಣೆಗಳು. ಇದು ಗ್ರಾಮೀಣ ಅಭಿವೃದ್ಧಿಗೆ ಒಂದು ಜೀವಾಳವಾಗಿ ಪರಿಣಮಿಸಿದೆ. ಕ್ಲೈಮೇಟ್ ಅಂಡ್ ಹಂಗರ್. ದಿಸ್ ಇಸ್ ಎ ಮೆಸೇಜ್ ಫ್ರಮ್ ಯುನೆಸ್ಕೊ. ಕ್ಲೈಮೇಟ್ ಚೇಂಜ್ ಡಿಸ್ರಪ್ಟ್ಸ್ ಫುಡ್ ಸಿಸ್ಟಮ್ಸ್ ವರ್ಲ್ಡ್ ವೈಡ್, ಫ್ರಮ್ ಪ್ರೊಡಕ್ಷನ್ ಟು ಅವೈಲಬಿಲಿಟಿ, ವರ್ಸನಿಂಗ್ ಗ್ಲೋಬಲ್ ಹಂಗರ್. While some regions may see temporary benefits, extreme weather, lower crop yields and rising food prices generally increase food insecurity. Vulnerable populations are hardest hit. At the same time, unsustainable food systems contribute significantly to climate change. Addressing hunger now focuses on resilient agriculture and sustainable food systems that withstand climate impacts. Here is an interesting insight. In 2020, nearly 10% of the world's population faced chronic undernourishment. LIC Jeevan Labh Jote Profit Ninige Non-Stop. LIC Jeevan Labh, one limited premium endowment plan. Premium nilade adre benefits galla. LIC pratikshanu nimmondige vistaravada sharatugalu mattu nibandhanegaligagi offer documents annu kulankushavagi odiri. Ning ansuta idu natural agagutte anta. Tinglu kaledu varsha tumta ide. Jothege vayasu aagta ide. Ella miracles natural age agalla. Kelavondu shuru agodu kaalaji matte science inda. Nova IVF nalli poshakaraguva nimma haadiyannu sugamagolisalu naavu nambike expert care hagu world class science annu ottugudisiddeve. Namma fertility experts galondige uchita consultation gagi kare maadi. 1-800-103-2229. Nova IVF. We turn dreams into families. Climate and health. This is a message from UNESCO. Climate change threatens human health by reducing access to clean air, safe water, nutritious food and shelter. Rising temperatures increase heat stress, air pollution and the spread of diseases like malaria and dengue as mosquitoes expand their range. Biodiversity loss and habitat destruction may lead to new pandemics. The poorest communities, especially children, are most vulnerable with limited healthcare access. Did you know? In 2019, malaria affected 229 million people worldwide, causing approximately 409,000 deaths. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಹಿಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ವೈಜ್ಞಾನಿಕ ರೀತಿಯಿಂದ ಹಂದಿ ಸಾಕಣೆ ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸತೀಶ್ ಜಿಎಂ ಅವರೊಂದಿಗೆ ಸಂದರ್ಶನ ಕೇಳೋಣ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನನ್ನ ಜೊತೆ ಡಾ ಸತೀಶ್ ಜಿಎಂ ಅವರಿದ್ದಾರೆ. ಇವರು ಸಹಾಯಕ ಪ್ರಾಧ್ಯಾಪಕರಾಗಿ ಪಶುವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಜೊತೆ ವೈಜ್ಞಾನಿಕವಾಗಿ ಹಂದಿ ಸಾಕಾಣಿಕೆ ಕುರಿತು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದಾರೆ. ಯಾಕೆಂದರೆ ಈ ಒಂದು ಭಾಗದಲ್ಲಿ ಚಿಕ್ಕಮಗಳೂರು, ಶಿವಮೊಗ್ಗ, ಮಂಗಳೂರು, ಮಡಿಕೇರಿ, ಹಾಸನ ಈ ಒಂದು ಭಾಗದಲ್ಲಿ ನಮ್ಮ ಒಂದು ರೈತ ಬಾಂಧವರು ಸಮಗ್ರ ಕೃಷಿಯ ಒಂದು ಯೋಜನೆಯಲ್ಲಿ ಇದು ಕೂಡ ಒಂದು ಭಾಗವಾಗಿ ಸ್ವೀಕರಿಸಿದ್ದಾರೆ. ಜೊತೆಗೆ ಇದು ಒಂದು ಅವರಿಗೆ ಅಡಿಷನಲ್ ಇನ್ಕಮ್ ಅಂತ ಹೇಳ್ತೀವಿ, ಅಂದ್ರೆ ಹೆಚ್ಚುವರಿ ಒಂದು ಆದಾಯಕ್ಕಾಗಿ ಕೂಡ ಕೆಲವೊಬ್ಬರು ನಮ್ಮ ರೈತ ಬಾಂಧವರು ಇದನ್ನ ಅಳವಡಿಸಿಕೊಂಡಿದ್ದಾರೆ. ಬನ್ನಿ ಈಗ ಇವರಿಂದ ಮಾಹಿತಿ ಪಡೆದುಕೊಳ್ಳೋಣ. ಪ್ರಥಮವಾಗಿ ಭದ್ರಾವತಿ ಆಕಾಶವಾಣಿಯಿಂದ ಇವರಿಗೆ ಸ್ವಾಗತ ಕೋರುತ್ತಾ, ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ಈ ಒಂದು ಹಂದಿ ಸಾಕಾಣಿಕೆಯ ಒಂದು ಅಂಕಿ ಅಂಶಗಳ ಬಂದ್ರೆ ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜೊತೆಗೆ ಸುತ್ತಮುತ್ತಲಿನ ಜಿಲ್ಲೆಗಳಲ್ಲಿ ಯಾವ ರೀತಿಯಿಂದ ಇದರ ಒಂದು ಆಶಾದಾಯಕ ಒಂದು ವಾತಾವರಣ ಇದೆ ಅಂತ ಹೇಳ್ತೀರಾ ಸರ್? ಸೊ ಮೊದಲನೇದಾಗಿ ನಾವು ತಿಳ್ಕೊಬೇಕಾಗಿರೋಂದ್ರೆ ಹಲವಾರು ನಮ್ಮ ಪಶುಪಾಲನಾ ಪದ್ಧತಿಗಳಿದಾವಲ್ಲ, ಅದರಲ್ಲಿ ಒಂದು ನಾವು ಕುರಿ ಸಾಕಾಣಿಕೆ ನೋಡಬಹುದು, ಅಥವಾ ಮೇಕೆ ಸಾಕಾಣಿಕೆ ನೋಡಬಹುದು, ಅಥವಾ ನಾವು ಹೈನುಗಾರಿಕೆ ನೋಡಬಹುದು, ಅದರ ಜೊತೆಗೆ ಕೋಳಿ ಸಾಕಾಣಿಕೆ ಜೊತೆಗೆ ಹಂದಿ ಸಾಕಾಣಿಕೆಯನ್ನು ನೋಡಿದಾಗ ಇವೆಲ್ಲವಕ್ಕೂ ಕಂಪೇರ್ ಮಾಡಿದ್ರೆ ಅತ್ಯಂತ ಲಾಭದಾಯಕವಾಗಿ ನಾವು ಹಂದಿ ಸಾಕಾಣಿಕೆಯನ್ನ ಪರಿಗಣಿಸಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಇದಕ್ಕೆ ಕಡಿಮೆ ಖರ್ಚು ಮತ್ತು ಹೆಚ್ಚು ಲಾಭವನ್ನು ಕೊಡ್ತಕ್ಕಂತ ಒಂದು ಪಶುಪಾಲನಾ ಪದ್ಧತಿಯಾಗಿದೆ. ಸೊ ಈ ಹಂದಿ ಸಾಕಾಣಿಕೆ ನಾವು ನೋಡೋದಾದ್ರೆ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಬೇಡಿಕೆಯಲ್ಲಿ ಇರ್ತಕ್ಕಂತ ಮಾಂಸ ಅಂತ ಹೇಳಿದ್ರೆ ಅದು ಪೋರ್ಕ್ ಅಂದ್ರೆ ಹಂದಿಯ ಮಾಂಸ. ಸೊ ವಿದೇಶಗಳು ನಮ್ಮ ದೇಶದಲ್ಲಿ ಅಷ್ಟದ ಇಲ್ಲದೆ ಇದ್ರು ಕೂಡ ವಿದೇಶಗಳಲ್ಲಿ ಸೊ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಕೂಡ ಹಂದಿಯ ಮಾಂಸ. ನಂತರದ ಸ್ಥಾನದಲ್ಲಿ ಕೋಳಿ ಮಾಂಸ ಬರ್ತದೆ, ನಂತರ ಕುರಿ ಮಾಂಸ ಮತ್ತು ಮೇಕೆ ಮಾಂಸ ಇನ್ನಿತರ ಮಾಂಸಗಳು ಬರ್ತವೆ. ಬಟ್ ವಿದೇಶಿ ಪ್ರಪಂಚದಲ್ಲಿ ನೋಡಿದ್ರೆ ಅತಿ ಹೆಚ್ಚು ಕನ್ಸ್ಯೂಮ್ ಆಗ್ತಾ ಇರ್ತಕ್ಕಂಥದ್ದು ಈ ಹಂದಿ ಮಾಂಸ. ಬಟ್ ನಮ್ಮ ದೇಶದಲ್ಲಿ ನೋಡಿದ್ರೆ ಸೊ ಹಂದಿ ಮಾಂಸ ಎಸ್ಪೆಷಲಿ ನಾವು ನಮ್ಮ ಸೌತ್ ರೀಜನ್ ಅಂದ್ರೆ ನಮ್ಮ ಕರ್ನಾಟಕ, ಕೇರಳ, ಮಂಗಳೂರು ಇಲ್ಲಿ ಕಂಪೇರ್ ಮಾಡಿದ್ರೆ ಸೊ ನಾರ್ತ್ ಅಲ್ಲಿ ಅಂತ ಹೇಳಿದ್ರೆ ನಾವು ನಾರ್ತ್ ಈಸ್ಟ್ ಸ್ಟೇಟ್ ಅಂತ ಏನ್ ಕರಿತೀವಿ, ಈಶಾನ್ಯ ರಾಜ್ಯಗಳಂತ ಏನಂತ ಕರಿತೀವಲ್ಲ, ನಾಗಾಲ್ಯಾಂಡ್ ಆಗಿರ್ಬೋದು, ವೆಸ್ಟ್ ಬೆಂಗಾಲ್, ಮಿಜೋರಾಮ್, ಸೊ ಅವೇನು ನಾವು ಸೆವೆನ್ ಸಿಸ್ಟರ್ಸ್ ಅಂತ ಸ್ಟೇಟ್ಸ್ ಕರಿತೀವಲ್ಲ, ಅಲ್ಲಿ ಅತ್ಯಂತ ಒಂದು ಪ್ರಸಿದ್ಧಿಯೇ ಇದೆ ಹಂದಿ ಮಾಂಸ. ಬಟ್ ನಮ್ಮ ನಮ್ಮ ಈ ಕಡೆ ಸೌತ್ ಕಡೆಗೆ ಬಂದಾಗ ಕೇರಳದಲ್ಲಿ ಸ್ವಲ್ಪ ಇದೆ, ಮತ್ತೆ ಈ ಕರಾವಳಿ ಪ್ರದೇಶಗಳಲ್ಲಿ ಮಂಗಳೂರಾಗಿರ್ಬೋದು ಈ ಕರಾವಳಿ ಪ್ರದೇಶದಲ್ಲಿ ಕೂಡ ಒಂದು ಹಂದಿ ಮಾಂಸಕ್ಕೆ ಅತ್ಯಂತ ಬೇಡಿಕೆ ಇದೆ. ನಂತರದಲ್ಲಿ ನಮಗೆ ಗೊತ್ತಿದ್ದಾಗೆ ಕೂರ್ಗು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲೂ ಕೂಡ ಹಂದಿ ಮಾಂಸಕ್ಕೆ ಒಂದು ಬಹಳ ಬೇಡಿಕೆ ಇದೆ. ಸೊ ಈ ಯಾಕೆ ಹಂದಿ ಮಾಂಸವನ್ನ ನಾವು ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಅತ್ಯಂತ ಯೋಗ್ಯವಾದ ಮಾಂಸ ಅಂದ್ರೆ ಉತ್ತಮವಾದ ಲಾಭ ಇರ್ತಕ್ಕಂತ ಮಾಂಸ ಒಂದು ಉದ್ಯಮ ಅಂತ ಏಕಂತ ಅಂದ್ರೆ ಮಟನ್ ಕಂಪೇರ್ ಮಾಡಿದ್ರೆ ಇದರ ಬೆಲೆಯೂ ಕಮ್ಮಿ, ಮತ್ತೆ ಇನ್ನೊಂದು ಸಾಕಾಣಿಕಾ ಪದ್ಧತಿಯಲ್ಲಿ ಅತ್ಯಂತ ಲಾಭದಾಯಕವಾಗಿ ನಾವು ಈ ಹಂದಿ ಸಾಕಾಣಿಕೆಯನ್ನ ಮಾಡಬಹುದು. ಸೊ ಈ ಯಾವ್ಯಾವ ರೀತಿ ನಮಗೆ ಲಾಭ ಆಗ್ತದೆ ಅಂತ ಹೇಳಿದ್ರೆ ಇದರ ಮಾಂಸದಲ್ಲಿ ಅತ್ಯಂತ ಹೆಚ್ಚು ಸಸಾರಜನಕ ಇದೆ, ಮತ್ತೆ ಅತ್ಯಂತ ಶಕ್ತಿ ಜಾಸ್ತಿ ಇರ್ತದೆ. ಶಕ್ತಿ ಜಾಸ್ತಿ ಹಾಕಿರುತ್ತೆ, ಇದು ಬೇರೆ ಮಾಂಸ ಕಂಪೇರ್ ಮಾಡಿದ್ರೆ ಇದು ಕೊಬ್ಬಿನ ಪ್ರಮಾಣ ಜಾಸ್ತಿ ಇದೆ ಹಂದಿ ಮಾಂಸದಲ್ಲಿ. ಕೊಬ್ಬಿನ ಪ್ರಮಾಣ ಜಾಸ್ತಿ ಇದೆ, ಅದರಲ್ಲದಲ್ಲೇ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ, ಸೊ ಹೆಲ್ತ್ ವೈಸ್ ನೋಡಿದ್ರು ಕೂಡ ನಾವು ಈ ಮಾಂಸವನ್ನ ಅತ್ಯಂತ ಉತ್ತಮವಾದ ಮಾಂಸ ಅಂತ ಹೇಳ್ತೀವಿ. ಯಾಕೆಂತೇಳಿದ್ರೆ ಈಗ ಮಟನ್ ಅಂತ ಏನಿಲ್ಲ, ನಾವು ರೆಡ್ ಮೀಟ್ ಅಂತ ಏನ್ ಕರಿತೀವಲ್ಲ, ಈ ರೆಡ್ ಮೀಟ್ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕೊಲೆಸ್ಟ್ರಾಲ್ ಸಮಸ್ಯೆ ಬರಬಹುದು ಅಥವಾ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ಬರ್ತದೆ. ಬಟ್ ನಾವು ಈ ಹಂದಿ ಮಾಂಸದಲ್ಲಿ ನಾವು ನೋಡಿದಾಗೆ ಈ ಕೊಬ್ಬು ಇರ್ತದೆ ಮತ್ತೆ ಮಾಂಸ ಇರುತ್ತೆ, ಈ ಕೊಬ್ಬು ಮತ್ತು ಮಾಂಸ ಎರಡು ಪದರಗಳಲ್ಲಿರ್ತದೆ, ಅದರಿಂದ ನಾವು ಈಸಿಯಾಗಿ ಈ ಕೊಬ್ಬನ್ನ ಮತ್ತು ಮಾಂಸವನ್ನ ಸಪರೇಟ್ ಮಾಡಬಹುದು. ಬಟ್ ಈ ಒಂದು ಅನುಕೂಲ ಬೇರೆ ಮಾಂಸ ಅಂದ್ರೆ ನಾವೇ ರೆಡ್ ಮೀಟ್ ಕಳ್ತೀವಲ್ಲ ಮಟನ್ ನಲ್ಲಿ ಇರುವುದಿಲ್ಲ. ಆದ್ರಿಂದ ಸೊ ಆರೋಗ್ಯ ದೃಷ್ಟಿಯಿಂದ ನೋಡಿದ್ರು ಕೂಡ ಈ ಹಂದಿ ಮಾಂಸ ಒಂದು ಉತ್ತಮವಾದ ಆರೋಗ್ಯಕರವಾದ ಮಾಂಸ ಇದೆ. ಮತ್ತೆ ಇಳುವರಿ ನೋಡಿದಾಗ ನಾವೀಗೇನ್ ಸಪೋಸ್ ಅಂದ್ರೆ 100 ಕೆಜಿ ಒಂದು ಪ್ರಾಣಿ ತೂಗ್ತಾ ಇತ್ತು ಅಂತ ಹೇಳಿದ್ರೆ ಈಗ ಮೇಕೆಗಳಲ್ಲಾಗಿರ್ಬೋದು ಕುರಿಗಳಲ್ಲಾಗಿದ್ದು ಒಂದು 50% ಅಂದ್ರೆ ಅದು 50 ಕೆಜಿ ಮಾಂಸ ಮಾತ್ರ ನಮಗೆ ತಿನ್ನಲು ಯೋಗ್ಯವಾದ ಮಾಂಸ ಸಿಗುತ್ತೆ. ಬಟ್ ಈ ಹಂದಿಯಲ್ಲಿ ನಾವು ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಸೈಂಟಿಫಿಕ್ ಅಂತ ಕರಿತೀವಿ, ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಅಂತ ಕರಿತೀವಿ. ಇದು ಸುಮಾರು 70% ಅಂತ ಹೇಳಿದ್ರೆ ಸಪೋಸ್ ಒಂದು 100 ಕೆಜಿ ಒಂದು ಪ್ರಾಣಿ ತೂಗ್ತಾ ಇತ್ತು ಅಂದ್ರೆ 70 ಕೆಜಿ ತಿನ್ನಲು ಯೋಗ್ಯವಾದಂತಹ ಮಾಂಸವನ್ನ ಈ ಕೊಡ್ತದೆ. ಇದು ಎಲ್ಲಾ ಪ್ರಾಣಿಗಳಲ್ಲೂ ಅತಿ ಹೆಚ್ಚು ಮಾಂಸ, ಕೋಳಿಯ ನಂತರ ಅತಿ ಹೆಚ್ಚು ಒಂದು ಉತ್ಪಾದನೆ ಕೊಡ್ತಕ್ಕಂಥ ಮಾಂಸವಾಗಿದೆ. ಸೊ ಜೊತೆ ಜೊತೆಗೆ ನಾವು ಇಳುವರಿಯನ್ನು ನೋಡ್ಬೇಕಾಗ್ತದೆ, ಅಂದ್ರೆ ವಿಶಿಷ್ಟವಾದಂತಹ ಕೆಲವು ಗುಣಲಕ್ಷಣಗಳು ಈ ಹಂದಿಗಳಲ್ಲಿದೆ, ಆ ಗುಣಲಕ್ಷಣಗಳ ಬಗ್ಗೆನೂ ಕೂಡ ನಾವು ಮಾತನಾಡೋಣ. ಈಗ ಪ್ರಮುಖವಾಗಿ ನಮ್ಮ ದೇಶದಲ್ಲಿ ಅಂತ ಹೇಳ್ಬಹುದು, ಜೊತೆಗೆ ಕರ್ನಾಟಕದಲ್ಲಿ ಅಂತ ಹೇಳ್ಬಹುದು, ಜೊತೆಗೆ ಇಲ್ಲಿ ಈ ಒಂದು ಭಾಗದಲ್ಲಿ ಮಲೆನಾಡು ಭಾಗದಲ್ಲಿ ಈ ತಳಿಗಳ ಒಂದು ಪರಿಚಯಕ್ಕೆ ಬಂದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ನಾವು ಮಾತಾಡ್ತಾ ಇರೋದು ಲಾಭದಾಯಕ ಹಂದಿ ಸಾಕಾಣಿಕೆ ಬಗ್ಗೆ. ಬಟ್ ನಾವೀಗ ಹಂದಿ ಅಂದ ತಕ್ಷಣ ನಮ್ಗೆಲ್ಲ ಒಂದು ಕೀಳರಿಮೆ ಕಾಣ್ಕೊಳ್ಳುತ್ತೆ, ಯಾಕಂದ್ರೆ ಹಂದಿ ಅಂತೇಳಿದ್ರೆ ಯಾವಾಗಲೂ ಕೂಡ ಗಲೀಜಲ್ಲಿ ಇರ್ತಕ್ಕಂಥದ್ದು ಅಥವಾ ನಾವೇನು ಎಲ್ಲಾ ಪಟ್ಟಣಗಳಲ್ಲಿ ನೋಡ್ತೀವಿ ಚರಂಡಿಯಲ್ಲಿ ಇರ್ತಕ್ಕಂಥ ಕಪ್ಪು ಹಂದಿ, ಆ ಹಂದಿ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಇಲ್ಲ. ಸೊ ನಮಗೆ ಬೇಕಾಗಿರ್ತಕ್ಕಂಥದ್ದು ಲಾಭದಾಯಕವಾಗಿ ಮತ್ತು ವೈಜ್ಞಾನಿಕವಾಗಿ ಶುಚಿಯಿಂದ ಕೂಡಿರ್ತಕ್ಕಂಥ ಹಂದಿ ಮಾಂಸವನ್ನು ಹೇಗೆ ರೀತಿ ಉತ್ಪಾದನೆ ಮಾಡಬೇಕು ಆ ಕುರಿತಂತ ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಈ ಹಂದಿ ತಳಿಗಳಲ್ಲಿ ಮುಖ್ಯವಾಗಿ ಎರಡು ರೀತಿಯ ವರ್ಗೀಕರಣ ಮಾಡಬಹುದು, ಒಂದು ನಮ್ಮ ದೇಶಿ ತಳಿಗಳು, ಇನ್ನೊಂದು ವಿದೇಶಿ ತಳಿಗಳು ಅಂತ ಹೇಳ್ಬಿಟ್ಟು ಅಥವಾ ಮತ್ತು ಮಿಶ್ರ ತಳಿಗಳು ಅಂತ ಹೇಳ್ಬಿಟ್ಟು ಕೂಡ ಕೇಳಿದೆ. ಸೊ ನಾವು ಮಾತಾಡ್ತಕ್ಕಂಥದ್ದು ನಮ್ಮ ಈ ದೇಶಿ ತಳಿಗಳನ್ನು ನಾವು ನೋಡ್ತಾ ಇದ್ದೀವಲ್ಲ, ಕಪ್ಪು ಜಾತಿ ಹಂದಿ ತಳಿಗಳು, ಇವು ನಮಗೆ ಲಾಭದಾಯಕವಾಗಿ ಸಾಕಾಣಿಕೆ ಮಾಡ್ತಕ್ಕಂಥ ಯೋಗ್ಯವಲ್ಲ. ಆದ್ದರಿಂದ ನಾವೇನು ವಿದೇಶದಿಂದ ಬಂದಿರತಕ್ಕಂಥ ತಳಿಗಳನ್ನ ಸೊ ನಮ್ಮ ದೇಶಿ ತಳಿಗಳಿಂದ ಕ್ರಾಸ್ ಮಾಡ ಅವನು ಉಪಯೋಗಿಸಬಹುದು, ಅಥವಾ ವಿದೇಶಿ ತಳಿಗಳನ್ನೇ ನಮ್ಮ ಒಂದು ನೇಟಿವಿಟಿಗೆ ತಕ್ಕ ಹಾಗೆ ಆಯ್ಕೆ ಮಾಡ್ಕೊಂಡ್ಬಿಟ್ಟು ಅವನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಯಥೇಚ್ಛವಾಗಿ ಬೆಳೀತೇವೆ. ಅದರಲ್ಲಿ ಮುಖ್ಯವಾಗಿ ಲಾರ್ಜ್ ಆಕ್ಷರ್, ವೈಟ್ ಆಕ್ಷರ್ ಅಂತ ಹೇಳಿ ಒಂದು ತಳಿ ಇದೆ. ಇದು ನಮ್ಮ ಭಾರತ ದೇಶದ ಎಲ್ಲಾ ಭಾಗಗಳಿಗೂ ಕೂಡ ಬಹಳ ಸೂಕ್ತವಾದಂತಹ ತಳಿಯಾಗಿದೆ. ಅದ್ರ ಜೊತೆ ಇನ್ನೊಂದು ಡ್ಯೂರಾಕ್ ಅಂತ ಹೇಳ್ಬಿಟ್ಟು ಒಂದು ಕಂದು ಮಿಶ್ರಿತ ತಳಿ ಬರ್ತದೆ, ಅದು ಕೂಡ ಬಹಳ ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕ ಭಾಗದಲ್ಲೂ ಕೂಡ ಈ ಲಾರ್ಜ್ ವೈಟ್ ಆರ್ಕ್ಷೇರು ಮತ್ತು ಡ್ಯುರಾಕ್ ತಳಿಗಳು ಬಹಳ ಯೋಗ್ಯವಾಗಿ ನಮ್ಮ ಲೋಕಲ್ ವಾತಾವರಣಕ್ಕೆ ಕೂಡ ಅಡಾಪ್ಟ್ ಆಗ್ತವೆ, ಮತ್ತೆ ನಮ್ಮಲ್ಲಿರ್ತಕ್ಕಂಥ ಏನು ವೈಭವ ರೀತಿ ಅಂದ್ರೆ ಅತಿ ಹೆಚ್ಚು ಮಳೆ ಬರತಕ್ಕಂಥ ಪ್ರದೇಶ ಆಗಿರ್ಬೋದು ಅಥವಾ ಅತಿ ಹೆಚ್ಚು ಬಿಸಿಲು ಬರ್ತಕ್ಕಂಥ ಪ್ರದೇಶ ಆಗಿರ್ಬೋದು, ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಇವು ಅಡ್ಜಸ್ಟ್ ಆಗಿಬಿಟ್ಟು ಉತ್ತಮವಾದ ಸಾಕಾಣಿಕೆಗೆ ಇವೆರಡು ತಳಿಗಳು ಬಹಳ ಸೂಕ್ತವಾಗಿದೆ. ಅದ್ರ ಜೊತೆಗೆ ಬೇರೆ ಬೇರೆ ಕೆಲವು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಹೇಳಿದ್ರೆ ಅಲ್ಲಿ ಕೂಡ ಪೋಲ್ಯಾಂಡ್ ಅಂತ ಹೇಳ್ಬಿಟ್ಟು ಒಂದು ತಳಿ ಇದೆ ಅಥವಾ ಲ್ಯಾಂಡ್ರೆಸ್ ಅಂತ ತಳಿ ಇದೆ, ಆ ತಳಿಗಳನ್ನು ಕೂಡ ಸಾಕ್ತಾ ಇದ್ದಾರೆ. ಬಟ್ ನಮಗೆ ಈ ಕರ್ನಾಟಕ ಭಾಗದಲ್ಲಿ ಈ ಲಾರ್ಜ್ ವೈಟ್ ಯಾರ್ಕ್ ಶೇರ್ ಮತ್ತು ಡ್ಯುರಾಕ್ ತಗಲಿಗಳು ಬಹಳ ಸೂಕ್ತವಾಗಿದೆ ಸಾಕಾಣಿಕೆಗೆ. ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸರ್, ಹಳ್ಳಿಗಳಲ್ಲಿ ಬೀಡಾಡಿ ದನಗಳು ಇದ್ದ ಹಾಗೆ ಇದು ಕೂಡ ಬೀಡಾಡಿ ಅಂದ್ರೆ ಎಲ್ಲಾದ್ರೂ ಸುತ್ತಕೊಂಡು ಬಂದು ಏನೋ ತಿನ್ಕೊಂಡ್ ಬಂದು ಕೊನೆಗೆ ಅವರು ಮಾಲೀಕರು ಯಾರಿರ್ತಾರೆ ಅವರು ಅವ್ರ ಮನೆಗೆ ತಗೊಂಡು ಹೋಗೋದು ಅಥವಾ ಅವರ ಒಂದು ಸಾಕಾಣಿಕೆ ಜಾಗದಲ್ಲಿ ತಗೊಂಡು ಹೋಗಿ ಬಿಡೋದು, ಇದನ್ನು ನೋಡ್ತಾ ಇರ್ತೀವಿ ಸರ್. ಈಗ ಸಾಮಾನ್ಯವಾಗಿ ಇದು ನಾವೀಗ ನೀವು ವೈಜ್ಞಾನಿಕವಾಗಿ ಹೇಳುವುದಾದ್ರೆ ಇದರ ಒಂದು ವಸತಿ ಯಾವ ರೀತಿ ನಾವು ಕಲ್ಪಿಸಬೇಕು, ಲಾಭದಾಯಕವಾಗಿ ನಾವು ಇದನ್ನ ಸಾಕಾಣಿಕೆ ಮಾಡುವುದೇ ಆದರೆ. ಸೊ ಈಗ ನಾವು ವಸತಿ ಹೋಗಕ್ಕಿಂತ ಮುಂಚೆ ಈ ಹಂದಿ ಸಾಕಾಣಿಕೆ ವಿಶೇಷತೆ ಬಗ್ಗೆ ಕೂಡ ಕೇಳ್ತಿರ್ಕೋಣ. ಸೊ ನಾವು ಬೇರೆ ಪ್ರಾಣಿಗಳನ್ನ ತಗೊಂಡು ಸಪೋಸ್ ಕುರಿ ಆಗಿರೋ ಮೇಕೆ ಆಗಿರುವುದು ಇವು ವರ್ಷಕ್ಕೆ ಮ್ಯಾಕ್ಸಿಮಮ್ ಅಂದ್ರೆ ಒಂದು ಅಥವಾ ಎರಡು ಕರುಗಳನ್ನ ಕೊಡ್ತವೆ. ಅದೇ ರೀತಿ ನಾವು ಮೇಕೆಗಳಲ್ಲೂ ಕೂಡ ಅಷ್ಟೇ, ಮೇಕೆಗಳು ಮ್ಯಾಕ್ಸಿಮಮ್ ಕೆಲವು ಟೈಮ್ ಏನಾಗುತ್ತೆ ಟ್ವಿನ್ಸ್ ಬರ್ತಕ್ಕಂಥ ಚಾನ್ಸ್ ಇರುತ್ತೆ. ಸೊ ವರ್ಷದಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಮೂರು. ಬಟ್ ಹಂದಿ ಸಾಕಾಣಿಕೆಯಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂತ ಹೇಳಿದ್ರೆ ಒಂದು ಟೈಮು ಅದು ಮರಿಗಳನ್ನ ಹಾಕ್ತು ಅಂತ ಹೇಳಿದ್ರೆ ಸೊ ಸುಮಾರು 12-14 ಮರಿಗಳನ್ನ ಹಾಕುತ್ತೆ. ಇದು ಒಂದು ವರ್ಷದಲ್ಲಿ ಎರಡು ಬಾರಿ ಪುನರಾವರ್ತನೆ ಆಗ್ತದೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಎರಡು ಬಾರಿ ಮರಿಯನ್ನ ಆಗ್ತದೆ. ಸುಮಾರು ನಮಗೆ 24 ಮರಿ, ಅದರಲ್ಲಿ ಸಪೋಸ್ ಒಂದು 4 ಮರಿಗಳು ಏನಾರೋ ತತ್ತೋದ್ರು ಕೂಡ ಒಂದು ವರ್ಷದಲ್ಲಿ ಒಂದು ತಾಯಿಯಿಂದ ನಮಗೆ ಸುಮಾರು 20 ಮರಿಗಳನ್ನ ನಾವು ತಗೋಬಹುದು. ಈ ರೀತಿಯಾದಂತಹ ಒಂದು ವೈವಿಧ್ಯವತವಾದಂತೆ ಇರ್ತಕ್ಕಂಥದ್ದು ಯಾವುದೇ ಪ್ರಾಣಿಗಳಲ್ಲೂ ಕೂಡ ಇಲ್ಲ, ಅಂದ್ರೆ ಸಾಕು ಪ್ರಾಣಿಗಳಲ್ಲಿ ಇಲ್ಲ. ಜೊತೆಗೆ ಸೊ ನಾನು ಆಗ್ಲೇ ಹೇಳಿದ ಡ್ರೆಸ್ಸಿಂಗ್ ಪರ್ಸೆಂಟೇಜ್ ಕೂಡ ಬಹಳ ಉತ್ತಮವಾಗಿದೆ, ಜೊತೆಗೆ ಮರಿಗಳ ಸಂಖ್ಯೆ ಕೂಡ ಜಾಸ್ತಿ ಬರುತ್ತೆ. ಮತ್ತೆ ಇವು ನಾವೇನಿರ್ತೀವಿ ಸೊ ಏಜ್ ಆಫ್ ಸೆಕ್ಷುಯಲ್ ಮೆಚುರಿಟಿ ಅಂತ ಹೇಳಿದ್ರೆ ಸೊ ಒಂದು ವಯಸ್ಸಿಗೆ ಬರ್ತಕ್ಕಂಥದ್ದು ಫಾಸ್ಟ್ ಬೇರೆ ಕಂಪೇರ್ ಮಾಡಿದ್ರೆ ಅಂತ ಹೇಳಿದ್ರೆ ನಮಗೆ ಹಸುಗಳೆಲ್ಲ ಆಗಿರ್ಬೋದು 2.5-3 ವರ್ಷ ಆಗ್ತದೆ ಅಂದ್ರೆ ಬೆದೆಗೆ ಬರ್ತಕ್ಕಂಥದ್ದು, ಈಟಿ ಬರ್ತಕ್ಕಂಥದ್ದು ಏನು ನಾವು ನಾರ್ಮಲ್ ಆಗಿ ಕರಿತೀವಲ್ಲ ಅದೇ ರೀತಿ ಈ ಮೇಕೆಗಳಲ್ಲಿ 1 ವರ್ಷ ಆಗ್ತದೆ, ಕುರಿಗಳಲ್ಲಿ 1 ವರ್ಷ ಆಗ್ತದೆ. ಸೊ ಇದರಲ್ಲಿ ಏನಾಗುತ್ತೆ ಬೇಗ ಅರ್ಲಿ ಮೆಚುರಿಟಿ ಆಗ್ತದೆ, ಅಂದ್ರೆ ಸುಮಾರು ಒಂದು 6-8 ತಿಂಗಳಲ್ಲೇ ಕೂಡ ಇವು ಮೊದಲೇ ಬೆದೆ ಬಂದ್ಬಿಡ್ತದೆ. ಸೊ ನಾವು ಮೊದಲು ಬೆದೆ ಬಂದ್ರು ಕೂಡ ಆಗ ಕ್ರಾಸ್ ಮಾಡಿಸ್ತಕ್ಕಂಥ ಯೋಗ್ಯವಲ್ಲ, ಒಂದು 2-3 ಬೆದೆವನ್ನು ಬಿಟ್ಬಿಟ್ಟು ಸುಮಾರು ಒಂದು 10-11 ತಿಂಗಳಿಗೆ ನಾವು ಕ್ರಾಸಿಂಗ್ ಅನ್ನ ಸ್ಟಾರ್ಟ್ ಮಾಡಬಹುದು. ಸೊ ಇದೊಂದು ಅಡ್ವಾಂಟೇಜ್ ಆಗ್ತದೆ. ಮತ್ತೆ ಈ ಮುಖ್ಯವಾಗಿ ಮಾಂಸದ ರುಚಿಯು ಕೂಡ ಬೇರೆ ಮಾಂಸಗಳಿಗೆ ಕಂಪೇರ್ ಮಾಡಿ ಅತ್ಯಂತ ಒಂದು ಉತ್ತಮವಾದ ರುಚಿಯನ್ನು ಕೂಡ ಮಾಡ್ತದೆ. ಮತ್ತೆ ಈ ಬೇಡಿಕೆಯು ಕೂಡ ಬೇರೆ ಮಾಂಸಗಳಿಗೆ ಕಂಪೇರ್ ಮಾಡಿದ್ರೆ ಉತ್ತಮವಾಗಿದೆ. ಮತ್ತೆ ಇನ್ನೊಂದು ಮುಖ್ಯವಾದ ಒಂದು ವೈಶಿಷ್ಟವಾದ ಗುಣ ಅಂತ ಹೇಳಿದ್ರೆ ನಾವು ಆಹಾರ ಪರಿವರ್ತನಾ ಸಾಮರ್ಥ್ಯ ಅಂತ ಕರಿತೀವಿ, ಅಂದ್ರೆ ನಾವು ಟೆಕ್ನಿಕಲಿ FCR ಅಂತ ಹೇಳಿ ಕರಿತೀವಿ. ಅಂತ ಹೇಳಿದ್ರೆ 1 ಕೆಜಿ ಒಂದು ಆಹಾರವನ್ನು ತಿಂದ್ರೆ ಆ ಆಹಾರ ಎಷ್ಟು ಕೆಜಿ ಮಾಂಸವಾಗಿ ಪರಿವರ್ತನೆ ಆಗ್ತದೆ ಅಂತ ಹೇಳ್ಬಿಟ್ಟು ಸೊ ಇದನ್ನ ನಾವು FCR ಅಂತ ಕೇಳಿದ್ವಿ, ಫೀಡ್ ಕನ್ವರ್ಷನ್ ರೇಷೋ ಅಂತ. ಇದು ಅತ್ಯಂತ ಉತ್ತಮವಾಗಿ ನಮ್ಮ ಹಂದಿಗಳಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ಸಪೋಸ್ ನಾವು 3:1 ಅಂತ ಹೇಳ್ತೀವಿ, ಅಂದ್ರೆ 3 ಕೆಜಿ ಆಹಾರವನ್ನ ಅದು ತೆಗೆದುಕೊಂಡ್ರೆ ಅದು 1 ಕೆಜಿ ಅತ್ಯಂತ ಉತ್ತಮವಾದ ಮಾಂಸವಾಗಿ ಕನ್ವರ್ಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಒಂದು ಮಾಹಿತಿ. ಅಂದ್ರೆ ನಾವು ಯಾವುದೇ ರೀತಿಯಾದ ಈ ಆಹಾರ ಅಂತ ಹೇಳಿದ್ರೆ ನಮ್ಗೆ ಅತಿ ಉತ್ಕೃಷ್ಟವಾದ ಆಹಾರ ಬೇಕಾಗಿಲ್ಲ ಹಂದಿಗಳಲ್ಲಿ. ಸೊ ನೀವು ನೋಡ್ತಾ ಇರ್ಬೋದು ಹೋಟೆಲ್ ವೇಸ್ಟ್ ಆಗಿರ್ಬೋದು, ಹಾಸ್ಟೆಲ್ ವೇಸ್ಟ್ ಆಗಿರ್ಬೋದು, ಅಥವಾ ತರಕಾರಿ ವೇಸ್ಟ್ ಆಗಿರ್ಬೋದು. ಸೊ ಈ ವೇಸ್ಟ್ ಗಳನ್ನು ಕೂಡ ಕೊಟ್ಬಿಟ್ಟು ಮ್ಯಾನೇಜ್ಗಳನ್ನ ಮಾಡಬಹುದು. ಅದ್ರ ಜೊತೆಗೆ ನಾವು ಮತ್ತೆ ಮಾಂಸದ ಇಳುವರಿ ಕೂಡ ಹೆಚ್ಚಾಗಿದೆ. ಇವೆಲ್ಲ ಕಾರಣಗಳಿಗೆ ಅತ್ಯಂತ ಒಂದು ಪಾಪ್ಯುಲರ್ ಆಗಿ ಹಂದಿ ಸಾಕಾಣಿಕೆ. ಈಗ ನಾವು ವಸತಿಗೆ ಬಂತ ಹೇಳಿದ್ರೆ ಸೊ ವಸತಿ ಅಂತ ಬಂದ ತಕ್ಷಣ ನಮಗೆ ವೈಜ್ಞಾನಿಕವಾಗಿ ಪಾಲನೆ ಮಾಡಬೇಕಾದ್ರೆ ಈ ವಸತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಅಂತ ಹೇಳಿದ್ರೆ ಈ ಹಂದಿ ಸಾಕಾಣಿಕೆಯಲ್ಲಿ ಬೇರೆ ಪ್ರಾಣಿಗಳಿಗೆ ಕಂಪೇರ್ ಮಾಡಿ ಶುಚಿತ್ವ ಬಹಳ ಇಂಪಾರ್ಟೆಂಟ್. ಸೊ ನಮಗೆ ವಸತಿ ಏನಕ್ಕೆ ಬೇಕು? ಒಂದು ಮಳೆಯಿಂದ ರಕ್ಷಣೆಗೆ, ಒಂದು ಬಿಸಿಲಿಂದ ರಕ್ಷಣೆಗೆ, ಸೂಕ್ತವಾದ ಗಾಳಿ ಬೆಳಕು ವ್ಯವಸ್ಥೆ ಇರತಕ್ಕಂತ ಒಂದು ವಸತಿಯನ್ನ ಮಾಡ್ಕೋಬೇಕು. ಸೊ ಮೊದಲನೇ ಬಾರಿಗೆ ಯಾರು ಸ್ಟಾರ್ಟ್ ಮಾಡಬೇಕು ಹಂದಿ ಸಾಕಾಣಿಕೆ ಅಂತ ಹೇಳಿದ್ರೆ ಯಾವುದಷ್ಟು ನೀವು ಕೂಡ ಫಸ್ಟ್ ಟೈಮು ತೀರಾ ಪಕ್ಕ ಒಂದು ವಸತಿಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ವಸತಿಗೆ ಹೆಚ್ಚು ಹಣವಂತ ತೊಡಗಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಮ ಲೋಕಲಲ್ಲಿ ಏನೇನೋ ಅವೈಲೇಬಲ್ ರಿಸೋರ್ಸಸ್ ಇದೆಯೋ, ಅಥವಾ ನಮ್ಮಲ್ಲಿ ಲೋಕಲಲ್ಲಿ ಅಥವಾ ಏನಾದರೂ ಕಂಬಗಳು ಸಿಗ್ತವೆ, ಅಥವಾ ಬಿದಿರಿನ ಕೊಂಬೆಗಳು ಸಿಗ್ತವೆ, ಅಥವಾ ಚಪ್ಪಡಿ ಕಲ್ ಸಿಗುತ್ತೆ, ಅಥವಾ ಕಮ್ಮಿ ರೇಟಲ್ಲಿ ಕಮ್ಮಿ ದರದಲ್ಲಿ ನಿಮಗೆ ಸಿಗ್ತಕ್ಕಂಥ ಲೋಕಲಿ ಅವೈಲೇಬಲ್ ರಿಸೋರ್ಸ್ ಅನ್ನ ಉಪಯೋಗಿಸ್ಕೊಂಡ್ಬಿಟ್ಟು ನೀವು ವಸತಿಯನ್ನ ಮಾಡ್ಕೋಬಹುದು. ಸೊ ಇದರ ವಸತಿ ಯಾವ ರೀತಿ ಒಂದು ಡಿಸೈನ್ ಮಾಡಬೇಕು, ಒಂದೊಂದು ಹಂದಿಗೆ ಎಷ್ಟು ಜಾಗ ಬೇಕು, ಇವನ್ನೆಲ್ಲ ನಿಮ್ಮ ಲೋಕಲ್ ಆಗಿರ್ತಕ್ಕಂಥ ಪಶುವೈದ್ಯರನ್ನ ಅಥವಾ ಶಿವಮೊಗ್ಗ ಪಶುವೈದ್ಯಕೀಯ ಮಹಾವಿದ್ಯಾಲಯನ ಕಾಂಟ್ಯಾಕ್ಟ್ ಮಾಡಿದ್ರೆ ಅದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತಾರೆ. ಅದನ್ನ ತಗೊಂಡ್ಬಿಟ್ಟು ನೀವು ಸೂಕ್ತವಾದ ವಸತಿಯನ್ನ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥ ಒಳ್ಳೇದು. ಜೊತೆಗೆ ಈಗ ಇದರ ಒಂದು ಸಂತತಿಗ ಒಂದು ನಿರ್ವಹಣೆ ಬಂದ್ರೆ ಯಾವ ರೀತಿಯಿಂದ ಇದು ಅಂತ ಹೇಳ್ತೀರಾ ಸರ್? ಸೊ ನಾವು ಯಾವುದೇ ಒಂದು ಪಶುಪಾಲನಾ ಪದ್ಧತಿಗಳಲ್ಲಿ ತಳಿ ಬಹಳ ಮುಖ್ಯ ಅಂತ ಹೇಳಿದ್ರೆ ನಾವೇನು ಮುಂದೆ ಅದನ್ನ ಬ್ರೀಡ್ ಮಾಡಿಬಿಟ್ಟು ನಂತರದಲ್ಲಿ ಯೂಸ್ ಮಾಡ್ತೀವಿಲ್ಲ. ಸೊ ಅದರಲ್ಲಿ ಆಯ್ಕೆ, ತಳಿಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಹೇಳಿದಂಗೆ ಮುಖ್ಯವಾಗಿ ಲಾರ್ಜ್ ವೈಟ್ ಯಾರ್ಕ್ಷೈರ್ ಮತ್ತೆ ಡ್ಯುರಾಕ್ ನಮಗೆ ಸೂಕ್ತವಾದ ತಳಿಗಳು. ಸೊ ನಾವು ಒಂದು ಹಂದಿ ಸಾಕಾಣಿಕೆಯನ್ನು ಮಾಡ್ಬೇಕಾದ್ರೆ ಆ ತಳಿಗಳನ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು, ಸೊ ಯಾವ ರೀತಿ ಗುಣಲಕ್ಷಣಗಳಿರಬೇಕು, ಒಂದು ನಾವು ಲಾರ್ಜ್ ವೈಟ್ ಯಾರ್ಕ್ಷೈರ್ ಅಂತ ಹೇಳಿದ್ರೆ ಆ ಬ್ರೀಡ್ ಸ್ಪೆಸಿಫೈ ಆಗ್ತಂತ ಕ್ಯಾರೆಕ್ಟರಿಸ್ಟಿಕ್ ಇರ್ತವೆ, ಆ ಕ್ಯಾರೆಕ್ಟರಿಸ್ಟಿಕ್ ಅನ್ನ ನೋಡ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಬೇಕು. ಯೂಶಲಿ 3-4 ತಿಂಗಳ ಮರಿಗಳನ್ನ ನಾವು ಸಾಕಾಣಿಕೆ ಮಾಡುವಾಗ ಮೊದಲನೇದಾಗಿ ಸೆಲೆಕ್ಟ್ ಮಾಡ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ಸೊ ಈ ಮರಿಗಳನ್ನ ಸಾಕಾಣಿಕೆ ಮಾಡ್ಬೇಕಾದ್ರೆ ಸೊ ಅವನ್ನ ಯಾವ ಅದರ ತಾಯಿಯ ಗುಣಲಕ್ಷಣಗಳು ಬಗ್ಗೆ ತಿಳ್ಕೊಂಡಿರ್ಬೇಕು. ಅಂದ್ರೆ ಹಿಂದಿನ ಸೂರಿನಲ್ಲಿ ಅದೆಷ್ಟು ಮರಿ ಹಾಕಿತ್ತು, ಎಷ್ಟು ಮರಿ ಹಾಕಿದ್ರಲ್ಲಿ ಎಷ್ಟು ಬದುಕಿದ್ವು, ಇವೆಲ್ಲ ಮಾಹಿತಿ ಕೂಡ ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಒನ್ ಟೈಮ್ ಮರಿ ಹಾಕಿದಾಗ 12-14 ಮರಿ ಹಾಕಿದಾಗ ನ್ಯಾಚುರಲಿ 1-3 ಮರಿಗಳು ಸಾಯತಕ್ಕಂಥ ಚಾನ್ಸಸ್ ಇರ್ತದೆ. ಸೊ ಅದರಿಂದ ಇದರ ಬಗ್ಗೆ ಮಾಹಿತಿನೂ ಕೂಡ ತಿಳ್ಕೋಬೇಕು. ಯಾಕಂದ್ರೆ ಜಾಸ್ತಿ ಮರಿಗಳು ಹುಟ್ಟಿದ್ವು ಅಂತ ಹೇಳಿದ್ರೆ ಸೊ ಅದರಲ್ಲಿ ಒಂದು ಉತ್ತಮವಾದ ಗುಣಲಕ್ಷಣಗಳಿದೆ ಅಂತ, ಅಥವಾ ಉಳಿದವ ಎಲ್ಲ ಮರಿಗಳು ಸತ್ತೋಗಿದಾವೆ ಲಾಸ್ಟ್ ಟೈಮ್ ಅಂತ ಹೇಳಿದ್ರೆ ಸೊ ಅದರಲ್ಲಿ ಕೂಡ ಒಂದು ಡಿಮೆರಿಟ್ಸ್ ಇದೆ. ಅದರಿಂದ ಒಂದು ಸೂಕ್ತವಾದ ಅದರ ಹಿಸ್ಟ್ರಿ ಅಂತ ಏನ್ ಹೇಳ್ತೀವಲ್ಲ ಅದನ್ನ ತಿಳ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆ ಜೊತೆಗೆ ಸೊ ನಾನು ಹೇಳಿದಂಗೆ 3-4 ತಿಂಗಳು ಮರಿಗಳನ್ನ ಸಾಕ್ತಕ್ಕಂಥ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತೆ ಅದರಲ್ಲಿ ಮರಿಗಳ ಹುಟ್ಟಿದ ತಕ್ಷಣ ಅದಕ್ಕೆ ಕೆಲವೊಂದು ನೀಡಲ್ ಟೂತ್ ಅಂತ ಬರ್ತದೆ, ಅದನ್ನ ಕಟ್ ಮಾಡಿದಾರೋ ಇಲ್ಲೋ ಅಥವಾ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ ಆಗಿದೆಯೋ ಇಲ್ಲೋ ಇದರ ಮಾಹಿತಿಗಳನ್ನೆಲ್ಲ ತಿಳ್ಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರದಲ್ಲಿ ಸುಮಾರು 1-6 ತಿಂಗಳಿಗೆ ಮೊದಲ ಬೆದೆಗೆ ಬರ್ತದೆ. ಸೊ ಮೊದಲ ಬೆದೆಗೆ ಬಂದಾಗ 2-3 ಬೆದೆಯನ್ನು ಬಿಟ್ಟುಬಿಟ್ಟು ನಂತರ ಕ್ರಾಸ್ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ಆದಷ್ಟು ನಾವು ಗಂಡು ಮತ್ತು ಹೆಣ್ಣಿನಲ್ಲಿ ಸುಮಾರು 4-5 ತಿಂಗಳ ಅಂತರ ಇದ್ರೆ ಬಹಳ ಒಳ್ಳೇದು. ಸಪೋಸ್ ನಾವು 8 ತಿಂಗಳ ಹೆಣ್ಣು ಮರಿ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಮಿನಿಮಮ್ 1-1.5 ವರ್ಷದ ಗಂಡು ಜೊತೆಗೆ ಕ್ರಾಸ್ ಮಾಡ್ತಕ್ಕಂಥದ್ದು ಒಳ್ಳೇದು. ಸೊ ಆ ಒಂಥರ ಒಂದು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತೆ ಯೂಸ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸುಮಾರು 8-9 ತಿಂಗಳಿಗೆ ಒಂದು ಉತ್ತಮವಾದ ತೂಕ ಬರುತ್ತೆ ಅಂತ ಹೇಳಿದ್ರೆ ನೀವು ಕ್ಲೀನಾಗಿ ವೈಜ್ಞಾನಿಕವಾಗಿ ಆಹಾರವನ್ನು ಕೊಟ್ಬಿಟ್ಟು ಅದನ್ನ ಸಾಕಾಣಿಕೆ ಮಾಡಿದ್ರೆ ಸುಮಾರು 80-90 ಕೆಜಿಯನ್ನು ಆರಾಮಾಗಿ 11-12 ತಿಂಗಳಿಗೆ ತೂಕ ಹಾಕಿ ಬಂದ್ಬಿಡುತ್ತೆ. ಸೊ ನಂತರದಲ್ಲಿ ಆ ಬ್ರೀಡಿಂಗ್ ಅನ್ನ ಮಾಡಿದ್ಮೇಲೆ ಇದರ ಗರ್ಭಾವಸ್ಥೆ ಸುಮಾರು 114 ದಿನ, ಅಂದ್ರೆ ನಾವು ಸುಲಭವಾಗಿ ನೆನ್ಪಿಟ್ಕೊಳಕ್ 3 ತಿಂಗಳು 3 ವಾರ 3 ದಿನ ಅಂತ ಹೇಳ್ತೀವಿ. ಈ ಒಂದು 114 ದಿನದ ನಂತರ ಮರಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಆ ಮರಿ ಹಾಕಿದ ಮೇಲೆ ಆ ಮರಿಗಳ ಪಾಲನೆ ಕೂಡ ಬಹಳ ಇಂಪಾರ್ಟೆಂಟ್. ಡಾಕ್ಟರ್, ಈಗ ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಹಂದಿಗಳು ಗರ್ಭ ಧರಿಸದೆ ಇರ್ತಕ್ಕಂತ ಒಂದು ಸಮಸ್ಯೆಗಳು ಕಾಣಬಹುದಾ? ಆ ತರ ಈ ಸಮಸ್ಯೆಗಳಿಗೆ ಯಾವ ರೀತಿಯಿಂದ ಪರಿಹಾರ ಕಂಡುಕೊಳ್ಬಹುದು ಅಂತ ಹೇಳ್ತೀರಾ? ಹೇಗೆ ಇದು? ಸೊ ನಾನು ಈಗ ತಾನೇ ಹೇಳಿದೆ, ಸೊ ಹಂದಿಗಳಲ್ಲಿ ಗರ್ಭಾವಸ್ಥೆ ಸುಮಾರು 113 ದಿನ ಅಥವಾ 112-113 ದಿನ ಇರ್ತದೆ. ಸೊ ಒಮ್ಮೆ ಅವು ಗರ್ಭ ಕಟ್ಟಿದೆ ಅಂತ ಹೇಳ್ಬಿಟ್ಟು ರುಜುವಾತ್ ಆದ್ಮೇಲೆ ಅಂತಾರೆ ಅಂದ್ರೆ ಯೂಸಲಿ ಏನಾಗುತ್ತೆ, ಬೆದೆಗೆ ಬಂದಾಗ 3 ದಿನಗಳ ಕಾಲ ಬೆದೆ ಇರ್ತದೆ. ಆ 3 ದಿನಗಳಲ್ಲಿ ನಾವು ಆ ಗಂಡು ಹಂದಿಯ ಜೊತೆಗೆ ಆ ಹೆಣ್ಣು ಹಂದಿಯನ್ನ ಒಂದು ರೂಮಿನಲ್ಲಿ ಕೂಡ ಹಾಕಿದ್ರೆ ಸೊ ಆಟೋಮೆಟಿಕ್ ಆಗಿ ಅದು ಕ್ರಾಸಿಂಗ್ ಆಗ್ತದೆ. ಸೊ ಯೂಸಲಿ ಏನಾಗ್ತಾ ಹೇಳ್ತೇಳಿದ್ರೆ ಈ 3 ದಿನಗಳಲ್ಲಿ ಮಧ್ಯದ ದಿನದಲ್ಲಿ ಯೂಸಲಿ ಮ್ಯಾಕ್ಸಿಮಮ್ ಆ ಒಂದು ಗಂಡು ಮತ್ತು ಹೆಣ್ಣಿನ ಮಿಲನ ಆಗ್ಬಿಟ್ಟು ಸೊ ಅದನ್ನ ಗರ್ಭ ತರಿಸಲಿಕ್ಕೆ ಅನುಕೂಲ ಆಗ್ತದೆ. ಸೊ ಗರ್ಭ ಧರಿಸಿದ ನಂತರ ಯೂಸಲಿ ಈ ಒಂದು 3 ತಿಂಗಳು ಏನಿದೆ, ಈ 3 ತಿಂಗಳು ಕೂಡ ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕೂಡ ಕೊನೆಯ ಒಂದು 3-4 ವಾರಗಳು ಕೂಡ ಬಹಳ ಇಂಪಾರ್ಟೆಂಟ್. ಕೆಲವು ಟೈಮ್ ಏನಾಗ್ತದೆ ಅಂತ ಹೇಳಿದ್ರೆ ಗರ್ಭ ಧರಿಸಿದ ಹಂದಿಗಳನ್ನ ಪಾಲನೆಯನ್ನು ಕೂಡ ಬಹಳ ಇಂಪಾರ್ಟೆಂಟ್, ಯಾಕಂದ್ರೆ ಮರಿಗಳಲ್ಲಿ ಬೆಳೀತಾ ಇರ್ತವೆ. ಸುಮಾರು ನಾ ಹೇಳ್ದಂಗೆ ಸುಮಾರು 12-14 ಮರಿಗಳು ಬೆಳೀತಾ ಇರ್ತವೆ. ಅದರ ತಕ್ಕ ಹಾಗೆ ನಾವು ಆಹಾರವನ್ನು ಕೂಡ ಕೊಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಎಸ್ ಸಾರಜನಕ ಅಥವಾ ನಾವು ಪ್ರೋಟೀನ್ ಅಂತ ಹೇಳ್ತೀವಿ, ಪ್ರೋಟೀನ್ ರಿಚ್ ಆಹಾರ ಕೊಡ್ತಕ್ಕಂಥದ್ದು ಮತ್ತು ಸಮತೋಲನ ಆಹಾರವನ್ನ ವೈಜ್ಞಾನಿಕವಾಗಿ ಈ ಒಂದು ಗರ್ಭಧರಿಸಿದ ಹಂದಿಗಳಿಗೆ ಕೊಡ್ತಕ್ಕಂಥದ್ದು ಒಳ್ಳೇದು. ಜೊತೆ ಜೊತೆಗೆ 2-3 ವಾರಗಳಲ್ಲಿ ಜಂತುನಾಶಕವನ್ನ ಕೊಟ್ಟು ಕೂಡ ನಾವು ಕೊಡ್ತಕ್ಕಂಥದ್ದು ಒಳ್ಳೇದು. ಮತ್ತೆ ಇದ್ರ ಜೊತೆಗೆ ಶುದ್ಧವಾದ ನೀರು ಮತ್ತು ಶುಚಿತ್ವ ಕೂಡ ಬಹಳ ಇಂಪಾರ್ಟೆಂಟ್. ನಾವು ಶುಚಿತ್ವವನ್ನ ನೀಟಾಗಿ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸೊ ಹಂದಿಗಳಲ್ಲಿ ಇನ್ಫೆಕ್ಷನ್ ಆಗ್ಬಿಟ್ಟು ಅಪಾಷಣ ಆಗೋ ಚಾನ್ಸಸ್ ಇರ್ತದೆ. ಅಥವಾ ನೀವು ಅದಕ್ಕಿಂತ ಮುಂಚೆ ಕಾಲಕಾಲಕ್ಕೆ ರೆಕಮೆಂಡೆಡ್ ವ್ಯಾಕ್ಸಿನೇಷನ್ ಮಾಡಿಸಲಿಲ್ಲ ಅಂದ್ರೂ ಕೂಡ ಅಪಾಷಣ ಆಗೋ ಚಾನ್ಸಸ್ ಇರ್ತದೆ. ಸೊ ಆದ್ದರಿಂದ ಇವನ್ನು ಕೂಡ ನಾವು ನಮ್ಮ ಗಮನಕ್ಕೆ ಇರಿಸಬೇಕು. ಅದ್ರ ಜೊತೆಗೆ ಕೆಲವು ಟೈಮ್ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಚಪ್ಪಡಿ ಕಲ್ಲಾಗಿರ್ಬೋದು ಅಥವಾ ಬೇರೆ ಬೇರೆ ಕಲ್ಲುಗಳಲ್ಲಿ ನಡೀತಾ ಇರಬೇಕಾದ್ರೆ ಗೊರಸುಗಳು ಬಹಳ ಉದ್ದ ಬಂದಿರುತ್ತೆ, ಅದ ಗೊರಸುಗಳನ್ನ ಕಾಲಕಾಲಕ್ಕೆ ಕಟ್ ಮಾಡ್ತಕ್ಕಂಥದ್ದು. ಸೊ ಇವನ್ನೆಲ್ಲ ಕೂಡ ನಾವು ಸೂಕ್ಷ್ಮವಾಗಿ ಗಮನವನ್ನು ಕೊಡಬೇಕಾಗತ್ತೆ. ಜೊತೆ ಜೊತೆಗೆ ಪ್ರಾಪರ್ ಆಗಿ ನಾನು ಹೇಳ್ದಂಗೆ ವ್ಯಾಕ್ಸಿನೇಷನ್ ಕೊಡಬೇಕು. ಮತ್ತೆ ಸೊ ಇನ್ನೇನೆ 1 ವಾರ ಅಥವಾ 2 ವಾರ ಇದೆ ಮರಿಗಳನ್ನ ಹಾಕ್ಲಿಕ್ಕೆ ಅಂದಾಗ ಸೊ ಇದಕ್ಕೆ ಬೇಕಾದಂತ ಒಂದು ಸಪರೇಟ್ ಒಂದು ರೂಮ್ ಅನ್ನು ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಯೂಸ್ಲಿ ಒಂದು ಅಡಲ್ಟ್ ಅಥವಾ ತಾಯಿ ಗರ್ಭ ಧರಿಸಿದ ಮೇಲೆ ತೂಕ ಸುಮಾರು 200 ಕೆಜಿ ತನಕ ಹೋಗ್ಬಿಡುತ್ತೆ, 200-250 ಕೆಜಿ 300 ಕೆಜಿ ತನಕ ಕೆಲವು ಟೈಮ್ ಹೋಗ್ತದೆ. ಸೊ ಮರಿಗಳು ಹುಟ್ಟಿದ ತಕ್ಷಣ ಕೆಲವು ಟೈಮ್ ಆ ತಾಯಿನೇ ಮರಿಗಳ ಮೇಲೆ ಬಿದ್ದುಬಿಟ್ಟು ಆ ಮರಿಗಳ ಸಾವಿಗೆ ಕಾರಣ ಆಗ್ತಕ್ಕಂಥ ಚಾನ್ಸಸ್ ಬಹಳ ಇರ್ತದೆ. ಆದ್ದರಿಂದ ನಾವು ಗಾರ್ಡ್ ರೈಲ್ ಅಂತ ಹೇಳ್ಬಿಟ್ಟು ಒಂದು ವಿಶಿಷ್ಟವಾದ ಒಂದು ಸಾಧನವನ್ನ ಯೂಸ್ಲಿ ನಾವು ಗರ್ಭ ಧರಿಸಿರ್ತಕ್ಕಂಥ ಹಂದಿಗಳು ಎಲ್ಲಿರ್ತದ ಸೊ ಅಲ್ಲಿ ಒಂದು ಅಳವಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಇದರ ಉದ್ದೇಶ ಏನಂತ ಹೇಳಿದ್ರೆ ಸಪೋಸ್ ಮರಿಗಳು ತಾಯಿ ಕಡೆ ಬಂದರೂ ಕೂಡ ಸೊ ಈ ಗಾರ್ಡ್ ರೈಲ್ ಅಂತಕ್ಕಂಥದ್ದು ಅದರಿಂದ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಆ ಗಾರ್ಡ್ ರೈಲ್ ಇರೋದ್ರಿಂದ ಮರಿಗಳು ಅಪ್ಪಚ್ಚಿ ಆಗ್ತಕ್ಕಂಥ ಚಾನ್ಸಸ್ ಕಮ್ಮಿ. ಆದ್ರಿಂದ ಇದರ ಬಗ್ಗೆ ಕೂಡ ನೀವು ಒಂದ್ ಸ್ವಲ್ಪ ಯಥೇಚ್ಛವಾದ ಗಮನವನ್ನ ಹರಿಸಬೇಕಾಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಸಾವಿನ ಪ್ರಮಾಣ ಇದರಿಂದ ಕೂಡ ಆಗ್ತದೆ. ಜೊತೆಗೆ ಮರಿಗಳು ಹುಟ್ಟಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ಅವು ಕೆಚ್ಚಲನ್ನ ಹುಡ್ಕೊಂಡ್ಬಿಟ್ಟು ಯೂಸ್ಲಿ ಹೋಗ್ತವೆ. ಸಪೋಸ್ ಮೊದಲನೇ ಬಾರಿಗೆ ಏನಾದ್ರೂ ಮರಿ ಆಗ್ತಾ ಇತ್ತು ಅಂದ್ರೆ ಕೆಲವು ಟೈಮು ಅದು ಅಕ್ಸೆಪ್ಟ್ ಮಾಡೋದಿಲ್ಲ, ಆವಾಗ ನೀವು ಕೃತಕವಾಗಿ ಮರಿಗಳನ್ನ ಕೆಚ್ಚಲಿಗೆ ತಗೊಂಡ್ಬಿಟ್ಟು ಕೊಡ್ಬೇಕಾಗ್ತದೆ. ಜೊತೆಗೆ ಮುಖ್ಯವಾಗಿ ಇನ್ನೊಂದು ನಾವೇನು ಅಬ್ಸರ್ವ್ ಮಾಡಬೇಕು ಅಥವಾ ನಾವು ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ, ಯೂಸ್ಲಿ ಏನಾಗುತ್ತೆ, ನಂದಿ ಮರಿಗಳು ಹುಟ್ಟಿದ ಎರಡು ವಾರದಲ್ಲಿ ಅವಕ್ಕೆ ನಾವು ಥರ್ಮೋ ರೆಗ್ಯುಲೇಷನ್ ಅಂತ ಹೇಳಿದ್ರೆ ಅತ್ಯಂತ ಶೀತ ಆಗಿರ್ಬೋದು ಅಥವಾ ಬಿಸಿಯಾಗಿರ್ತಕ್ಕಂತ ಒಂದು ವಾತಾವರಣವನ್ನ ಕಲ್ಪಿಸಬೇಕಾಗುತ್ತೆ. ಅಂದ್ರೆ ಥರ್ಮೋಲ ರೆಗ್ಯುಲೇಟರಿ ಮೆಕಾನಿಸಮ್ ಇನ್ನು ಅಷ್ಟೊಂದು ಡೆವಲಪ್ ಆಗಿರಲ್ಲ, ಅದರಿಂದ ಆರ್ಟಿಫಿಷಿಯಲ್ ಆಗಿ ನಾವು ಸ್ವಲ್ಪ ಶಾಖವನ್ನ ಮರಿಗಳಿಗೆ ಕೊಡಬೇಕಾಗ್ತದೆ. ಮತ್ತೆ ಇನ್ನೊಂದು ಮರಿಗಳು ಹುಟ್ಟಿದ ತಕ್ಷಣ ಯೂಸ್ ಏನಾಗುತ್ತೆ, ಅದರಲ್ಲಿ ಎರಡು ಜೊತೆಯ ಒಂದು ನಾವು ನೀಡಲ್ ಟೂತ್ ಅಥವಾ ಸೂಜಿ ಹಲ್ಲು ಅಂತ ಇರ್ತದೆ, ಆ ಸೂಜಿ ಹಲ್ಲನ್ನು ಕೂಡ ನಾವು ಕಟ್ ಮಾಡಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಈ ಸೂಜಿಯಲ್ಲಿ ಕಟ್ ಮಾಡಲಿಲ್ಲ ಅಂದ್ರೆ ತಾಯಿ ಜೊತೆಗೆ ಹಾಲನ್ನ ಕುಡಿಬೇಕಾದ್ರೆ ಕೆಸರಿಗೆ ಗಾಯ ಆಗಿಬಿಟ್ಟು ತಾಯಿಗೆ ಸ್ವಲ್ಪ ತೊಂದರೆ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಜೊತೆ ಜೊತೆಗೆ ಕೆಲವು ಟೈಮ್ ಸತ್ತೆ ಕ್ಲೀನ್ ಆಗಿ ಬೀಳಿಲ್ಲ ಅಂತ ಹೇಳಿದ್ರೆ ಒಂದು ವೇಟ್ ಮಾಡ್ಬೇಕು, 12 ಗಂಟೆ ತನಕ ವೇಟ್ ಮಾಡ್ಬೇಕು. ಆದ್ರೂ ಕೂಡ ಸತ್ತೆ ಬೀಳಿಲ್ಲ ಅಂದ್ರೆ ಪಶುವೈದ್ಯರನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಒಳ್ಳೆಯದು. ಕೆಲವು ಟೈಮ್ ಈ ಬಿದ್ದಿರ್ತಕ್ಕಂಥ ಸತ್ತೆಯನ್ನ ತಾಯಿ ತಿಂತಕ್ಕಂಥ ಚಾನ್ಸಸ್ ಕೂಡ ಇರ್ತದೆ. ಆದ್ರಿಂದ ಸ್ವಲ್ಪ ಅಬ್ಸರ್ವ್ ಮಾಡ್ಬಿಟ್ಟು ಸತ್ತೆ ಬಿದ್ದ ತಕ್ಷಣ ಆ ಸತ್ತೆಯನ್ನ ವೈಜ್ಞಾನಿಕವಾಗಿ ಒಂದು ವಿಲೇವರಿಯನ್ನ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಜೊತೆ ಜೊತೆಗೆ ಈ ಸತ್ತೆ ಕ್ಲೀನ್ ಆಗಿ ಬೀಳ್ಬೇಕು ಅಂತ ಹೇಳಿದ್ರೆ, ಸೊ ನಾವು ರಫೇಜ್ ಅಂತ ಹೇಳ್ತೀವಿ ಅಂದ್ರೆ ಫೈಬರ್ ಯುಕ್ತ ಆಹಾರವನ್ನು ಕೂಡ ತಾಯಿಗೆ ಕೊಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಗರ್ಭ ಧರಿಸಿ ಮರಿ ಹಾಕಾದ್ಮೇಲೆ ಆ ಮರಿಗಳ ಒಂದು ಪಾಲನೆಗೆ ಬಂದ್ರೆ ವೈಜ್ಞಾನಿಕವಾಗಿ ಯಾವ ರೀತಿಯಿಂದ ಮಾಡ್ಬೇಕಂತ ಹೇಳ್ತೀರಾ? ಸೊ ಮರಿಗಳಾಗ್ದಾಗ ನಾ ಆಗ್ಲೇ ಹೇಳಿದಾಗೆ ಒಂದು ಸೂಜಿ ಎಲ್ಲ ರಕ್ತಸ್ಥಾಯಿ ಆಗಬಹುದು, ಅಥವಾ ಇಮಿಡಿಯೇಟ್ಲಿ ಮರಿ ಹುಟ್ಟಿದ ತಕ್ಷಣ ಅದ ಒಕ್ಕಳ ಬಳ್ಳಿಯನ್ನ, ಸೊ ಸಪೋಸ್ ಅದು ಕಟ್ ಆಗಿಲ್ಲ ಅಂತ ಹೇಳಿದ್ರೆ ಒಂದು ಶುಭ್ರವಾದ ಒಂದು ಹೊಸ ಬ್ಲೇಡ್ ಆಗಿರ್ಬೋದು ಅಥವಾ ಒಂದು ಶುಭ್ರವಾದ ಚಾಕು ತಗೊಂಡ್ಬಿಟ್ಟು ಅಟ್ ಲೀಸ್ಟ್ 1 inch ಬಿಟ್ಟು ಅದನ್ನ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಟಿಂಚರ್ ಆಡಿನ ಹಾಕಿ ಒಂದು ದಾರದಿಂದ ಅದನ್ನ ಟೈ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಜೊತೆಗೆ ಹುಟ್ಟಿದ 1 ಗಂಟೆ ಒಳಗಾಗೇನೆ ಕೂಡ ಆದಷ್ಟು ಹಾಲನ್ನ ಮೊದಲ ತಾಯಿಯ ಮೊದಲ ಹಾಲನ್ನ ಅಂತ ನಾವ್ ಏನ್ ಗಿಣ್ಣೋತ ಏನ್ ಕರಿತೀವ ಅದನ್ನ ಕುಡಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಯಾಕೆಂತ ಹೇಳಿದ್ರೆ ಇದರಲ್ಲಿ ಕೂಡ ಅತ್ಯಂತ ಉತ್ತಮದ ಆಂಟಿಬಯೋಟಿಕ್ಸ್ ಅಂತ ಏನ್ ಕರಿತೀವಿ ಅಂದ್ರೆ ಮುಂದೆ ಆ ಮರಿಗಳಿಗೆ ಯಾವುದೇ ರೀತಿಯಿಂದ ರೋಗ ರುಜಿನಗಳು ಬರಲಿಲ್ಲದ ಹಾಗೆ ತಡೆತಕ್ಕಂಥ ರೋಗ ನಿರೋಧಕ ಶಕ್ತಿ ಈ ಒಂದು ಮೊದಲನೇ ಹಾಲಿನಲ್ಲಿ ಇರ್ತದೆ. ಆದ್ದರಿಂದ ಈ ಹಾಲನ್ನ ಯಾವುದೇ ಕಾರಣಕ್ಕೂ ತಪ್ಪಿಸದೆ ಕೂಡ ಮರಿಗಳಿಗೆ ಕೊಡಬೇಕು. ಮತ್ತೆ ಇದೊಂದು ಇನ್ನೊಂದು ಮುಖ್ಯವಾದ ಅಂಶ ಗಮನಿಸಬೇಕು ಅಂತ ಹೇಳಿದ್ರೆ, ಸೊ ನಾ ಆಗ್ಲೇ ಹೇಳಿದಂಗೆ ಸುಮಾರು 10-12 ಮರಿಗಳಾಗ್ತದೆ. ಆದ್ರಿಂದ ಇದರಲ್ಲಿ ಸ್ವಲ್ಪ ಕಾಂಪಿಟೇಷನ್ ಕ್ರಿಯೇಟ್ ಆಗುತ್ತೆ. ಸೊ ಯೂಸ್ವಲಿ ಹಂದಿಗಳಲ್ಲಿ ವಿಶೇಷವಾದ ಅಂದ್ರೆ ಒನ್ ಟೈಮ್ ಅದು ಒಂದು ಕೆಚ್ಚಲಿ ಫಿಕ್ಸ್ ಆಯ್ತು ಅಂದ್ರೆ ಸೊ ಅದು ಅದೇ ಕೆಚ್ಚಲನ್ನ ಯಾವಾಗಲೂ ಹುಡುಕೊಂಡು ಹೋಗಿ ಇದು ಮಾಡುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲ ಟೈಮ್ ಕೊನೆಗೆ ಆಗ್ತಕ್ಕ ಮರಿಗಳು ಬಹಳ ವೀಕ್ ಇರ್ತದೆ. ಸೊ ಆ ಟೈಮಲ್ಲಿ ಏನಾಗುತ್ತೆ, ಆ ವೀಕ್ ಮರಿಗಳನ್ನ, ಸೊ ಈ ಮೊದಲು ಬರ್ತಕ್ಕಂಥ ಮರಿಗಳೆಲ್ಲ ಹಾಲು ಉಂಟಾದ್ಮೇಲೆ ಅಥವಾ ಈ ವೀಕ್ ಮರಿಗಳನ್ನ ಸ್ವಲ್ಪ ಪಾಲನೆ ಕೂಡ ಮಾಡ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ಸಪೋಸ್ ಅವಕ್ಕೆ ಏನಾದ್ರು ಹಾಲಿನ ಕೆಸರು ಸಿಗ್ಲಿಲ್ಲ ಅಂದ್ರೆ ನಾವು ಕೃತಕವಾಗಿ ಅವನ್ನ ಕೆಸರಿಗೆ ಬಿಡ್ತಕ್ಕಂಥದ್ದು ಅಥವಾ ಕೆಸರಿಂದ ಹಾಲನ್ನು ಕರಚಿ ಕುಡಿಸ್ತಕ್ಕಂಥದ್ದು ಈ ವ್ಯವಸ್ಥೆನೂ ಕೂಡ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಮರಿಗಳದ್ದು. ಮತ್ತೆ ಇನ್ನೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕಬ್ಬಿಣದ ಅಂಶ ಯೂಸ್ವಲಿ ಈ ಮರಿಗಳಲ್ಲಿ ಬಹಳ ಕಮ್ಮಿ ಇರ್ತದೆ ಉಳಿದಂತ ಮರಿಗಳಲ್ಲಿ. ಅದರಿಂದ ಅನಿಮಿಯಾ ಅಥವಾ ರಕ್ತಹೀನತೆಯಿಂದ ಸಾಮಾನ್ಯವಾಗಿ ಈ ಮರಿಗಳಲ್ಲಿ ಕಂಡು ಬರುತ್ತೆ. ಅದನ್ನ ನಾವೇನು ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಯೂಸ್ವಲಿ ಒಂದು ಐರನ್ ಇಂಜೆಕ್ಷನ್ ಅಂತ ಬರುತ್ತೆ, ಅದನ್ನ ಕೂಡ ನಾವು ಪಶುವೈದ್ಯರ ಮಾರ್ಗದರ್ಶನದಿಂದ ನೀವು ಕೊಡಬಹುದು. ಜೊತೆ ಜೊತೆಗೆ ಅಥವಾ ಐರನ್ ಇಂಜೆಕ್ಷನ್ ಇರಲಿಲ್ಲ ಅಂತ ಹೇಳಿದ್ರೆ ಒಂದು ಫೆರಸ್ ಸಲ್ಫೇಟ್ ಅಂತ ಹೇಳ್ಬಿಟ್ಟು ಒಂದು ಪೌಡರ್ ಬರುತ್ತೆ, ಅದನ್ನ ಬೆಲ್ಲ ಜೊತೆ ಮಿಕ್ಸ್ ಮಾಡಿ ಅದು ಕೆಚ್ಚಲಿಗೆ ಒಂದು ಸ್ವಲ್ಪ ನಾವು ಸವರಿದ್ರೆ, ಸೊ ಮರಿಗಳು ಹಾಲನ್ನ ಉಣಿಸ್ಬೇಕಾದ್ರೆ ಹಾಲಿನ ಮುಖಾಂತರ ಅದು ಫೆರಸಲ್ಪೇಟ್ ದೇಹಕ್ಕೆ ಹೋಗಿ ಕಬ್ಬಿಣದ ಒಂದು ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುತ್ತೆ. ಆದ್ರಿಂದ ಈಗ ಅನಿಮಿಯಾ ಸಮಸ್ಯೆ ಕೂಡ ಈ ಒಂದು ಮರಿಗಳಲ್ಲಿ ಕಮ್ಮಿ ಆಗ್ತದೆ. ಜೊತೆಗೆ ಈಗ ಇದು ಆಹಾರದ ಒಂದು ನಿರ್ವಹಣೆಗೆ ಬಂದ್ರೆ, ಗರ್ಭ ಧರಿಸಿದ ಒಂದು ಹಂದಿಗೆ ಜೊತೆಗೆ ಮರಿಗಳಿಗೆ ಯಾವ ರೀತಿಯಿಂದ ನಾವು ಕೊಡಬಹುದು ಅಂತ ಹೇಳ್ತೀರಾ? ಯೂಸ್ವಲಿ ಮೊದಲು ಮರಿಗಳ ಹಾಕಿ 2 ತಿಂಗಳ ತನಕ ತಾಯಿ ಹಾಲನ್ನೇ ಅವು ಕುಡಿತವೆ. ನಾವು ವೀನಿಂಗ್ ಏಜ್ ಅಂತ ಏನ್ ಹೇಳ್ತೀವಿ ಅಥವಾ ಮರಿ ತಾಯಿಯನ್ನ ಮರಿಗಳಿಂದ ಬೇರ್ಪಡಿಸ್ತಕ್ಕಂಥ ಯೂಸ್ವಲಿ 2 ತಿಂಗಳಲ್ಲಿ ಮಾಡ್ತೀವಿ, ಅಥವಾ ಇನ್ನೊಂದು ಟೈಮ್ ಅರ್ಲಿ ವೀನಿಂಗ್ ಅಂತ ಹೇಳ್ಬಿಟ್ಟು 1 ತಿಂಗಳಲ್ಲಿ ಕೊಡ್ತಾ ಮಾಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಇಂಥ ಟೈಮ್ ಅಲ್ಲಿ ಅರ್ಲಿ ವೀನಿಂಗ್ ಅಲ್ಲಿ ಮಾಡಿದಾಗ ಸೊ ಮರಿಗಳಿಗೆ ಕೂಡ ವಿಶೇಷವಾದಂತಹ ಆಹಾರವನ್ನ ತಯಾರು ಮಾಡಿ, ಅಂದ್ರೆ ಪ್ರೋಟೀನ್ ಜಾಸ್ತಿ ಇರತಕ್ಕಂಥ ಆಹಾರ ತಯಾರು ಮಾಡಿ ಕೊಡಬೇಕಾಗ್ತದೆ. ಜೊತೆ ಜೊತೆಗೆ ಯೂಸ್ವಲಿ ಒಂದು 1.5 ತಿಂಗಳು 2 ತಿಂಗಳು ಆದ್ಮೇಲೆ ಕೂಡ ಮರಿಗಳಿಗೆ ನಾವು ಕ್ರೀಪರ್ ಡಯಟ್ ಅಂತ ಒಂದು ಬರುತ್ತದೆ, ಅದನ್ನ ಕೂಡ ಉತ್ತಮವಾದಂತಹ ಸಾರಜನಕ ಮತ್ತೆ ಪ್ರೋಟೀನ್ ಎನರ್ಜಿ ಇರತಕ್ಕಂಥ ಆಹಾರವನ್ನು ಕೂಡ ಅದಕ್ಕೆ ಮರಿಗಳಿಗೆ ಕೊಡಬೇಕಾಗುತ್ತೆ. ಜೊತೆಗೆ ಸೊ ಹಂದಿ ಪಾಲನೆ ಅಂತ ಬಂದಾಗ ನಮ್ಗೆ ಮುಖ್ಯವಾಗಿ ಆಹಾರ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ, ನಾವು ಆಗ್ಲೇನೆ ಹೇಳಿದ್ವಿ, ಸೊ ಇದರಲ್ಲಿ ಅತಿ ಕಮ್ಮಿ ಬಂಡವಾಳ ಜೊತೆಗೆ ಅತ್ಯಂತ ಹೆಚ್ಚು ಲಾಭವನ್ನು ಪಡಬಹುದು. ಯಾವಾಗ? ಸೊ ಈ ಹಂದಿ ಉದ್ಯಮದಲ್ಲಿ ಸುಮಾರು ಖರ್ಚು 70% ಸೊ ನಮ್ಮ ಆಹಾರಕ್ಕೆ ಹೋಗ್ತದೆ. ಆದ್ದರಿಂದ ಆಹಾರವನ್ನು ಕರೆಕ್ಟ್ ಆಗಿ ಒಂದು ಯೋಜನೆ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಅತಿ ಹೆಚ್ಚು ಲಾಭದಾಯಕ ಸಾಧ್ಯ. ಸೊ ನೀವು ಒಂದು ಹಂದಿ ಸಾಕಾಣಿಕೆ ಮಾಡ್ಬೇಕಾದ್ರೆ ನೀವೇನ್ ಮಾಡಬಹುದು ಅಂತ ಹೇಳಿದ್ರೆ, ನಿಮ್ಮಲ್ಲಿ ಲೋಕಲ್ ಅವೈಲೇಬಲ್ ಇರತಕ್ಕಂತ ಹಾಸ್ಟೆಲ್ ವೇಸ್ಟ್ ಆಗಿರ್ಬೋದು ಅಥವಾ ಕಿಚನ್ ವೇಸ್ಟ್ ಆಗಿರ್ಬೋದು ಅಥವಾ ತರಕಾರಿ ವೇಸ್ಟ್ ಆಗಿರ್ಬೋದು, ಇದನ್ನ ನೀವು 50% ನೀವು ಕೊಡಬಹುದು. ಸೊ 50% ಜಾಸ್ತಿನೂ ಕೆಲವು ಟೈಮ್ ಕೊಡಬಹುದು. ಬಟ್ ಯಾವ ನಾವು ಬ್ರೀಡಿಂಗ್ ಪರ್ಪಸ್ ಅಥವಾ ಏನೋ ಗರ್ಭ ಸಂತಾನೋತ್ಪತ್ತಿಗೂ ಬಳಸ್ತೀವಲ್ಲ, ಆ ಮರಿಗಳಿಗೆ ನೀವು 50% ಜಾಸ್ತಿ ಕೊಟ್ಟರೆ ಹುಡ್ತಕ್ಕಂಥ ಮರಿಗಳು ವೀಕ್ ಆಗ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ರಿಂದ ನಾವು ಏನು ಯೂಸ್ಲಿ ವೈಜ್ಞಾನಿಕವಾಗಿ ಸಜೆಸ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಸುಮಾರು ಒಂದು 50% ಈ ವೇಸ್ಟ್ ಕಿಚನ್ ವೇಸ್ಟ್ ಅಥವಾ ತರಕಾರಿ ವೇಸ್ಟ್ ಅನ್ನು ಹಾಕ್ಬಿಟ್ಟು ಇನ್ನು 50% ಸಮತೋಲನ ಆಹಾರ ಅಂತ ಹೇಳಿದ್ರೆ, ಆ ಆಹಾರದಲ್ಲಿ ಎಲ್ಲಾ ರೀತಿಯಾದಂತಹ ಪೋಷಕಾಂಶಗಳು ಇರ್ತಕ್ಕಂಥ ಆಹಾರವನ್ನ ನೀಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಸೊ ಈ ಪೋಷಕಾಂಶ ಅಂಶ ನೀಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಹುಡ್ತಕ್ಕಂಥ ಮರಿಗಳು ಕೂಡ ಬಹಳ ಉತ್ತಮವಾಗಿರ್ತದೆ. ಸೊ ಮರಿಗಳ ಸಾವಿನ ಪ್ರಮಾಣ ಇಳಿಕೆ ಆಗ್ತದೆ. ಸೊ ಮತ್ತೆ ಈ ತಾಯಿ ನೆಕ್ಸ್ಟ್ ಬೇಗ ಬೆದಗಿ ಬರ್ಲಿಕ್ಕೆ ಅನುಕೂಲ ಆಗ್ತದೆ. ಸೊ ಆದಷ್ಟು ಬೇಗ ಬೇಗ ಬೆದಗಿ ಬಂದ್ರೆ ಬೇಗ ಬೇಗ ಇಳುವರಿಯನ್ನು ಕೂಡ ನಾವು ಜಾಸ್ತಿ ತಗೋಬಹುದು ಆ ಒಂದು ತಾಯಿ ಅಂದಿಯಿಂದ. ಆದ್ದರಿಂದ ಸೊ ಕೇವಲ ಬರೇ ಕಿಚನ್ ವೇಸ್ಟ್ ಅಥವಾ ಹೋಟೆಲ್ ವೇಸ್ಟ್ ಮೇಲೆ ಡಿಪೆಂಡ್ ಆಗೋಕ್ಕಿಂತ ಸುಮಾರು 50-60% ನೀವು ಕಿಚನ್ ಅಥವಾ ಹೋಟೆಲ್ ವೇಸ್ಟ್ ಕೊಟ್ಬಿಟ್ಟು ಇನ್ ಮಿಕ್ಕಿದ್ರಿಂದ 40-50% ವೈಜ್ಞಾನಿಕವಾಗಿ ನಿಮ್ಮ ನಿಯರ್ ಬೈ ಪಶುವೈದ್ಯರಾಗಿರ್ಬೋದು ಅವರ ಸಲಹೆ ಮೇರೆಗೆ ಒಂದು ಉತ್ತಮ ಆಹಾರ ನಿಮ್ಮ ಲೋಕಲ್ ಅಲ್ಲಿ ಸಿಕ್ತಕ್ಕಂತಹ ಯಾವ್ಯಾವ ನಿಮ್ಗೆ ಕಮ್ಮಿ ರೇಟಿಗೆ ಸಿಗ್ತವೆ, ಸಪೋಸ್ ಬುಸ್ಕಿನ್ ಜೀರೋ ಆಗಿರ್ಬೋದು ಅಥವಾ ಕಡಲೆಕಾಯಿ ಹಿಂಡಿ ಆ ಸೋಯಾಬೀನು, ಸೊ ಅಥವಾ ಗೋಧಿ ಬೂಸ ಖನಿಜ ಪುಡಿ ಅಂತ ಹೇಳ್ಬಿಡ್ತಾರೆ ಸಿಗುತ್ತೆ ಅಥವಾ ರೆಡಿಮೇಡ್ ಸಿಗುತ್ತೆ ಅಥವಾ ನಾವು ವೈಟಮಿನ್ ಸಪ್ಲಿಮೆಂಟ್ಸ್ ಅಂತ ಹೇಳ್ಕೊಳ್ತೀವಿ. ಸೊ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸೂಕ್ತ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಬಿಟ್ಟು ನಿಮ್ಮ ಪಶುವೈದ್ಯರ ಮಾರ್ಗದರ್ಶನದಲ್ಲಿ ಮಿಕ್ಸ್ ಮಾಡಿಬಿಟ್ಟು ಸೊ ಮರಿಗಳಿಗೂ ಮತ್ತೆ ತಾಯಿಗೆ ಮತ್ತೆ ದೊಡ್ಡ ಹಂದಿಗಳಿಗೆ ಕೊಡ್ತಕ್ಕಂಥದ್ದು ಬಹಳ ಅನುಕೂಲ ಆಗ್ತದೆ. ಪ್ರೌಢಾವಸ್ಥೆಗೆ ಬಂದ ಹಂದಿ ಮತ್ತೆ ಗರ್ಭ ಧರಿಸಿದ ಹಂದಿಗಳಲ್ಲಿ ಜೊತೆಗೆ ಮರಿಗಳಲ್ಲಿ ಏನು ಒಂದು ರೋಗಗಳು ಕಾಣಿಸ್ತವೆ ಸರ್, ಮುಂಜಾಗ್ರತವಾಗಿ ನಾವು ಏನ್ ಕ್ರಮ ತೆಗೆದುಕೊಳ್ಬೇಕಂತ ಹೇಳ್ತೀರಾ? ಸರ್, ಆಗ್ಲೇ ಹೇಳ್ದಂಗೆ ಮುಖ್ಯವಾಗಿ ಮರಿಗಳಲ್ಲಿ ಸೊ ಹುಟ್ಟಿದ ಒಂದು ತಿಂಗಳಲ್ಲಿ ಇದು ಅನಿಮಿಯಾ ಅಂತ ರಕ್ತಹೀನತೆ ಅಂತ ಕಾಮನ್ ಆಗ್ಬಿಡುತ್ತೆ. ಜೊತೆ ಜೊತೆಗೆ ಕೆಲವು ಟೈಮ್ ಏನಾಗುತ್ತೆ ಬೇದಿ. ಸೊ ಈ ಬೇದಿ ಬೇರೆ ಬೇರೆ ಕಾರಣಗಳಿಂದ ಬರುತ್ತೆ, ಬ್ಯಾಕ್ಟೀರಿಯಾ ವೈರಸ್ ಇಂದ ಬರಬಹುದು. ಈ ಬ್ಯಾಕ್ಟೀರಿಯಾ ವೈರಸ್ ಇಂದ ಬರ್ತಕ್ಕಂಥ ಬೇದಿಗಳು ಮುಖ್ಯವಾಗಿ ಏನಕ್ಕೆ ಬರ್ತವೆ ಅಂತ ಹೇಳಿದ್ರೆ, ಶುಚಿತ್ವವನ್ನು ನೀವು ಕಾಪಾಡಲಿಲ್ಲ ಇದ್ದಾಗ. ಸೊ ಅವಾಗ ಕೂಡ ಈ ರೋಗಗಳು ಬರುತ್ತೆ. ಆದ್ರಿಂದ ಶುಚಿತ್ವ ಈ ಹಂದಿ ಸಾಕಾಣಿಕೆಯಲ್ಲಿ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಜೊತೆ ಜೊತೆಗೆ ಮುಂದಿನ ನೋಡಿದಾಗ ಸೊ ನೀವು ಕಾಲಕಾಲಕ್ಕೆ ಸೂಕ್ತವಾದ ವ್ಯಾಕ್ಸಿನ್ ಅಥವಾ ನಾವೇನೋ ಚುಚ್ಚುಮದ್ದುಗಳನ್ನ ನೀಡಿದ್ರೆ, ಯಾವ್ಯಾವ ಚುಚ್ಚುಮದ್ದು ನೋಡ್ಬೇಕು ಅಂತ ಹೇಳಿದ್ರೆ, ಕಾಲುಬಾಯಿ ಜ್ವರ ಹಂದಿಗಳಲ್ಲಿ ಕಾಮನ್ ಆಗಿ ಬರ್ತದೆ. ಅದರಿಂದ ಕಾಲಕಾಲಕ್ಕೆ ನೀವು ಕಾಲುಬಾಯಿ ಜ್ವರ ಉಚಿತವಾಗಿ ನಿಮ್ಮ ಲೋಕಲ್ ಡಾಕ್ಟರ್ಗಳು ನೀಡ್ತಾರೆ. ಆ ಕಾಲುಬಾಯಿ ಜ್ವರವನ್ನ ಹಂದಿಗಳಲ್ಲಿ ನೀಡತಕ್ಕಂಥದ್ದು ಬಹಳ ಒಳ್ಳೇದು. ಮತ್ತೆ ಇನ್ನೊಂದು ಅತ್ಯಂತ ಒಂದು ರೋಗ ಹಂದಿಗಳಲ್ಲಿ ಕಾಮನ್ ಆಗಿ ಸಿಗ್ತವೆ ಹಂದಿ ಜ್ವರ. ಇದರಲ್ಲಿ ನಮ್ಗೇನಾಗುತ್ತೆ, ಹಂದಿ ಜ್ವರ ಅಂತ ನಾವು ಈ ಜುನಾಟಿಕ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ ಅಂತ ಹೇಳಿದ್ರೆ, ಸಿ ಹಂದಿ ಜ್ವರ ಏನಾಗುತ್ತೆ, ಮನುಷ್ಯನಿಗೂ ಬರೋ ಚಾನ್ಸಸ್ ಇರುತ್ತೆ ಮತ್ತೆ ಹಂದಿಗಳಿಗೂ ಬರೋ ಚಾನ್ಸಸ್ ಇದೆ. ಆದ್ರಿಂದ ಈಗ ಒಮ್ಮೆ ಈ ಹಂದಿ ಜ್ವರ ಬಂತು ಅಂತ ಹೇಳಿದ್ರೆ ಸೊ ಎಲ್ಲಾ ಹಂದಿಗಳನ್ನು ನಾವು ನಾಶ ಮಾಡ್ಬೇಕಾಗ್ತದೆ. ಆದ್ದರಿಂದ ಸೊ ಬಂದ ಮೇಲೆ ನಾವು ಕಾರ್ಯಪ್ರವೃತ್ತರಾಗೋದಕ್ಕಿಂತ ಮುಂಚೆ ಬರದೇ ಇರೋದಾಗಿ ಹಂದಿ ಜ್ವರದ ಒಂದು ಲಸಿಕೆಯನ್ನು ಹಾಕಿಸಬೇಕಾಗ್ತದೆ. ಮತ್ತೆ ಅದರ ಜೊತೆ ಜೊತೆಗೆ ಬೇರೆ ಬೇರೆ ಕಾಯಿಲೆಗಳು, ಸ್ವೈನ್ ಎರಿಸೆಫಲಸ್ ಅಂತ ಬರ್ತದೆ, ಸಾಲ್ಮೊನೋಲೋಸಿಸ್ ಅಂತ ಬರ್ತದೆ, ಅಥವಾ ಕೆಲವು ಟೈಮ್ ಏನಾಗುತ್ತದೆ ಸ್ಕಿನ್ ಚರ್ಮ ರೋಗಗಳು ಬರೋದ ಚಾನ್ಸಸ್ ಇರ್ತದೆ. ಅದರಿಂದ ಯಾವುದೇ ರೋಗ ಬಂದ ತಕ್ಷಣ ಸೂಕ್ತವಾದ ಪಶುವೈದ್ಯರಿಂದ ಮಾರ್ಗದರ್ಶನದಂತೆ ಸೊ ವೈದ್ಯರಿಂದ ಸೂಕ್ತವಾದ ಚಿಕಿತ್ಸೆಯನ್ನು ಕೂಡ ನೀಡತಕ್ಕಂಥ ಬಹಳ ಒಳ್ಳೆಯದು. ಇನ್ನು ಮುಖ್ಯವಾಗಿ ಗಮನಿಸಬೇಕು ಅಂತ ಹೇಳಿದ್ರೆ, ಕಾಲಕಾಲಕ್ಕೆ ವೈಜ್ಞಾನಿಕವಾಗಿ ನಾವು ಯಾವ್ಯಾವ ಲಸಿಕೆಗಳನ್ನ ರೆಕಮೆಂಡ್ ಮಾಡಿರ್ತೀವಿ ಆ ಲಸಿಕೆಗಳನ್ನ ಆಗ್ತಕ್ಕಂಥ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಹಂದಿ ಮರಿಗಳು ವಿಶ್ವ ನಿಮ್ಮ ಒಂದು ಮಹಾವಿದ್ಯಾಲಯದಿಂದ ಕೂಡ ನಮ್ಮ ರೈತರಿಗೆ ಬೇಕಂದ್ರೆ ಕೊಡ್ತೀರಾ? ಹೌದು, ಮೊದಲೆಲ್ಲ ಕೊಡ್ತಾ ಇದ್ವಿ, ಈಗ ಸ್ವಲ್ಪ ಒಂದು ರಿಪೇರಿ ವರ್ಕ್ ನಡೀತಾ ಇದೆ. ಹಂದಿ ಸಾಕಾಣಿಕಾ ಕೇಂದ್ರ ದುರಸ್ತಿಯಲ್ಲಿದೆ, ಹಂಗಾಗಿ ಈಗ ಹಂದಿ ಸಾಕಾಣಿಕೆಯನ್ನು ನಾವು ಈ ವರ್ಷ ನಿಂತಿದ್ವಿ. ಈಗ ಅದು ರಿಪೇರಿ ನಡೀತಾ ಇದೆ. ಮುಂದಿನ ವರ್ಷಗಳಲ್ಲಿ 2026 ಸಕ್ರಿಯವಾಗಿ ಆರಂಭವಾದ ನಂತರ ನಾವು ಮರಿಗಳನ್ನ ಕೊಡ್ತೇವೆ. ಹಿಂದೆಲ್ಲ ನಾವು ಸಾಕಷ್ಟು ಮರಿಗಳನ್ನೇ ಕರ್ನಾಟಕದ ಎಲ್ಲಾ ಜಿಲ್ಲೆಗಳು ಕೂಡ ಕೊಟ್ಟಿದ್ದೇವೆ. ಜೊತೆ ಜೊತೆಗೆ ಸೊ ಹಂದಿ ಸಾಕಾಣಿಕೆ ಕುರಿತಾದಂತಹ ತರಬೇತಿಯನ್ನು ಕೂಡ ನಮ್ಮ ವಿಶ್ವವಿದ್ಯಾಲಯದಿಂದ ಹಲವಾರು ರೈತರಿಗೆ ಕೊಟ್ಬಿಟ್ಟು ಅವರಿಗೆ ಮಾರ್ಗದರ್ಶನ ಕೊಟ್ಬಿಟ್ಟು ಹಂದಿ ಸಾಕಾಣಿಕೆಯನ್ನು ಜನಪ್ರಿಯಗೊಳಿಸುತ್ತಿದ್ದೇವೆ. ಇದರ ಜೊತೆಗೆ ಸರ್, ಈಗ ಖಾಸಗಿ ಸಹಭಾಗಿತ್ವದಲ್ಲಿ ಏನಾದರೂ ಹಂದಿ ಮರಿಗಳ ಪಾಲನಾ ಕೇಂದ್ರ ಆರಂಭ ಮಾಡಿದ್ದೀರಾ, ವಿಶ್ವವಿದ್ಯಾಲಯದಿಂದಾಗಲಿ ಅಥವಾ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕರ್ನಾಟಕ ಸರ್ಕಾರದಿಂದಾಗಲಿ ಸರ್? ಇಲ್ಲ, ನಮ್ಮ ಮಹಾವಿದ್ಯಾಲಯದಲ್ಲಿ ಇದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನಾವು ಒಂದು ಹಂದಿ ಘಟಕವನ್ನು ಇಲ್ಲಿ 16 ಇಲ್ಲಿ ಸ್ಟಾರ್ಟ್ ಆಯ್ತು. ಸೊ ನಂತರ ದಿನಗಳಲ್ಲಿ ನಮ್ಮ ತುಮಕೂರು ಮತ್ತೆ ಶಿವಮೊಗ್ಗ ಮತ್ತೆ ಈ ಸುತ್ತಮುತ್ತಲಿನ ಎಲ್ಲಾ ಜಿಲ್ಲೆಗಳ ಆಯ್ಕೆಯಾದಂತ ರೈತರನ್ನ ಕರೆದುಕೊಂಡ್ಬಿಟ್ಟು ಇಲ್ಲೇ ನಮ್ಮ ಸಂಸ್ಥೆಯಲ್ಲಿ ಅವರಿಗೆ ತರಬೇತಿಯನ್ನು ನೀಡಿ ನಂತರ ಅವರು ತರಬೇತಿ ಪಡೆದ ನಂತರ ಅವರಿಗೆ ನಾವು ಮರಿಗಳನ್ನು ಕೂಡ ಕೊಟ್ಬಿಟ್ಟು ಆ ಸಾಕಾಣಿಕೆಯನ್ನ ಮಾಡಲಿಕ್ಕೆ ನಮ್ಮ ಎಲ್ಲಾ ಮಾರ್ಗದರ್ಶನ ನೀಡಿದ್ದೇವೆ. ಸೊ ಈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಲ್ಲಿ ಸುಮಾರು 300 ಹೆಚ್ಚು ರೈತರಿಗೆ ಒಂದು ತರಬೇತಿಯನ್ನು ನೀಡಿ ನಂತರ ಮರಿಗಳನ್ನು ನೀಡಿಬಿಟ್ಟು ಆ ಒಂದು ಹಂದಿ ಸಾಕಾಣಿಕೆಯಲ್ಲಿ ಯಶಸ್ವಿ ಆಗಲಿಕ್ಕೂ ನಮ್ಮ ವಿದ್ಯಾಲಯ ಸಹಕರಿಸಿದೆ. ಇಲ್ಲಿ ಸುತ್ತಮುತ್ತ ಜಿಲ್ಲೆಯ ಒಂದು ಸುತ್ತಮುತ್ತಲಿನಲ್ಲಿ ಯಾರಾದರೂ ರೈತರು ಇದ್ದಾರೆ ಸರ್, ಪ್ರಗತಿಪರ ರೈತರು ಅಂದ್ರೆ ಪಾಲನಾ ಅಂದ್ರೆ ಮರಿಗಳು ಮಾಡಿಬಿಟ್ಟು ಮಾರಾಟ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದಾರಾ? ಇದ್ದಾರೆ, ಶಿವಮೊಗ್ಗದಲ್ಲೂ ಕೂಡ ಕೆಲವರು ಇದ್ದಾರೆ ಮತ್ತೆ ಭದ್ರಾವತಿಯಲ್ಲಿ ಕೂಡ ಕೆಲವು ಹಂದಿ ಸಾಕಾಣಿಕೆದಾರರು ಇದ್ದಾರೆ, ನಮ್ಮಲ್ಲೇ ತರಬೇತಿಯನ್ನು ತೆಗೆದುಕೊಂಡು ಬಿಟ್ಟು ಸಾಕಾಣಿಕೆದಾರರು ಇದ್ದಾರೆ. ಸೊ ನೀವು ವೈಜ್ಞಾನಿಕವಾಗಿ ನೀವು ಹಂದಿ ಸಾಕಾಣಿಕೆಯನ್ನ ಮಾಡಬೇಕು ಮತ್ತು ಆ ಹಂದಿ ಸಾಕಾಣಿಕೆ ಯಶಸ್ಸನ್ನ ನೋಡಬೇಕು ಅಂತ ಹೇಳಿದ್ರೆ ನೀವು ಚಿಕ್ಕಮಗಳೂರು ಡಿಸ್ಟಿಕ್ಟ್ ಮೂಡಿಗೆರೆ ತಾಲೂಕಲ್ಲಿ ಅಮರ್ ಡಿಸೋಜ್ ಅಂತ ಪ್ರಗತಿಪರ ರೈತರಿದ್ದಾರೆ. ಇವರು ಮೊದಲು ಕೇವಲ 2 ಹಂದಿ ಮರಿಗಳಿಂದ ಸ್ಟಾರ್ಟ್ ಮಾಡಿ, ನಾವು ಮೂಡಿಗೆರೆಯಲ್ಲಿ ನಾನು ಪಶುವೈದ್ಯನಾಗಿದ್ದಾಗ ಒಂದು 2 ಮರಿ, ಯಾವ್ದೋ ಒಂದು ಪ್ರಾಜೆಕ್ಟ್ ಅಲ್ಲಿ 2 ಮರಿ ಬಂದಿತ್ತು. ಸೊ ಆ ಮರಿ 2 ಮರಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟು ಈಗ ಸುಮಾರು ಅವರು ಒಂದು 300-400 ಮರಿಗಳ ಹಂದಿ ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಅತಿ ಹೆಚ್ಚು ಯಶಸ್ವಿಯಾಗಿ ಅವರು ಹಂದಿ ಸಾಕಾಣಿಕೆದಾರರಾಗಿಬಿಟ್ಟು ಹಲವಾರು ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಮತ್ತು ಒಂದು ಪ್ರಗತಿಪರ ರೈತರು ಅಂತ ಹೇಳ್ಬಿಟ್ಟು ಹಂದಿ ಸಾಕಾಣಿಕೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಸೊ ಮತ್ತೆ ಅವರು ಈ ಒಂದು ಮಾಂಸವನ್ನ ಕಟ್ ಮಾಡಿಬಿಟ್ಟು ಅದನ್ನ ಪ್ರೋಸೆಸ್ ಮಾಡಿ ಕೂಡ ಅಲ್ಲಿ ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಸೊ ಮಾರುಕಟ್ಟೆಯನ್ನು ಕೂಡ ಅವರು ವ್ಯವಸ್ಥೆ ಮಾಡಿದ್ದಾರೆ. ಸೊ ಅವರು ಒಂದು ಆದರ್ಶವಾದ ರೈತ. ಸೊ ನಿಮ್ಗೆ ಯಾವಾಗ ಟೈಮ್ ಸಿಕ್ಕಾಗ ಮೂಡಿಗೆರೆ ಕಡೆ ಹೋದಾಗ ಕೂಡ ರೈತರು ಅಮರ್ ಡಿಸೋಜ್ ಅವರನ್ನ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅದರ ಬಗ್ಗೆ ಮಾಹಿತಿಯನ್ನು ಕೊಡಬಹುದು. ಅವರು ಮರಿಗಳನ್ನು ಕೂಡ ರೈತರಿಗೆ ಮಾರ್ತಾ ಇದ್ದಾರೆ. ಮತ್ತೆ ಈ ಕಡೆ ನಮ್ಮ ಕರಾವಳಿ ಸೈಡ್ ಅಲ್ಲಿ ಅಂದ್ರೆ ಮಂಗಳೂರಲ್ಲೂ ಕೂಡ ಹಲವಾರು ರೈತರು ಇದ್ದಾರೆ, ನಮ್ಮಲ್ಲಿಂದ ಮರಿಗಳು ತಗೊಂಡೋದವರು ಬಹಳ ಜನ ಇದ್ದಾರೆ. ಸೊ ಅವರು ಕೂಡ ಸಿಗ್ತದೆ. ಮತ್ತೆ ಈ ಕಡೆ ನಮ್ಮ ಶಿರ್ಸಿಯಲ್ಲಿ ಕೂಡ ಕೆಲವು ರೈತರು ಸಾಕಾಣಿಕೆಯನ್ನು ಮಾಡ್ತಾ ಇದ್ದಾರೆ, ಬಹಳಷ್ಟು ಜನ ರೈತರು ಇದ್ದಾರೆ. ಈಗ ಇದರ ಒಂದು ಮಾರುಕಟ್ಟೆ ವ್ಯವಸ್ಥೆಗೆ ಬಂದ್ರೆ ಏನು ಸಮಸ್ಯೆ ಏನು ಇಲ್ಲ ಅಂತೀರಾ ಸರ್? ಜೊತೆಗೆ ಖರ್ಚು ವೆಚ್ಚದ ಬಗ್ಗೆ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನಾವು ಈ ಒಂದು ಯಾವ್ದೇ ಒಂದು ಪಶುಪಾಲನಾ ಪದ್ಧತಿ ಮಾಡಿದಾಗ ಅಲ್ಟಿಮೇಟ್ಲಿ ನಾವು ಅದನ್ನು ಮಾರ್ಕೆಟ್ ಅಥವಾ ನಾವು ಯಾವ ರೀತಿಯಾದಂತಹ ಗ್ರಾಹಕರಿಗೆ ತಲುಪಿಸ್ತೀವಿ ಅಂತಕ್ಕಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ನಾವು ಯಾವ ಏರಿಯಾದಲ್ಲಿ ಯಾವ ರೀತಿ ಪಶುಪಾಲನಾ ಪದ್ಧತಿ ಮಾಡ್ತಿದ್ದೀವಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಂತ ಈಗ ನಾವು ಹಂದಿ ಮಾಂಸವನ್ನು ಇದು ಕೇವಲ ಏನಾಗ್ತದೆ ಅಂತ ಹೇಳಿದ್ರೆ ಹಂದಿ ಮಾಂಸ ಅಂತಕ್ಕಂಥದ್ದು ಮೊದಲಿಂದನೂ ಕೂಡ ನಮ್ಗೆ ಒಂಥರ ಅದು ಅನ್ಟಚಬಲ್ ಅಥವಾ ಏನಂತೀವಿ ನಾವು ಸಂಪ್ರದಾಯಸ್ಥ ಕುಟುಂಬಗಳಲ್ಲಿ ಹಂದಿ ಮಾಂಸ ಅಂದ್ರೆ ಸ್ವಲ್ಪ ದೂರನೇ. ಸೊ ಬಟ್ ಇತ್ತೀಚಿನ ಅದರಲ್ಲಿ ಇರ್ತಕ್ಕಂಥ ವೈಜ್ಞಾನಿಕ ಮಾಹಿತಿ ಮತ್ತು ಅದರಲ್ಲಿ ಇರ್ತಕ್ಕಂಥ ಉಪಯೋಗಗಳನ್ನ ತಿಳ್ಕೊಂಡ್ಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಹಂದಿಗಳ ಮಾಂಸ ಕೂಡ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಕಾರ್ಡಿಂಗ್ಲಿ ಸೊ ನಿಮ್ಮ ಏರಿಯಾದ ಸುತ್ತಮುತ್ತ ಫಸ್ಟ್ ಅದಕ್ಕೆ ಮಾರ್ಕೆಟ್ ಇದೆಯೋ ಇಲ್ಲೋ ಅಂತ ಹೇಳ್ಬಿಟ್ಟು ಫಸ್ಟ್ ಪರಿಶೀಲನೆ ಮಾಡಿ, ಸೊ ಮಾರ್ಕೆಟ್ ಇದ್ರೆ ಎಷ್ಟು ಹಂದಿಗಳನ್ನು ಮಾಡಿದ್ರೆ ನಾನು ಅದನ್ನ ಮಾರಾಟ ಮಾಡಬಹುದು, ಈ ಒಂದು ಪ್ರಿಲಿಮಿನರಿ ಸ್ಟಡಿ ಅಥವಾ ಏನಂತ ಹೇಳ್ತೀವಿ ಅಂದ್ರೆ ಫಸ್ಟ್ ನಿಮ್ಮ ಸರ್ವೆ ಮಾಡ್ತಕ್ಕಂಥದ್ದು ಕೂಡ ಬಹಳ ಇಂಪಾರ್ಟೆಂಟ್. ಸೊ ನಂತರದಲ್ಲಿ ಸೊ ಆ ಮಾರ್ಕೆಟ್ಗೆ ಅನುಗುಣವಾಗಿ ನೀವು ಹಂದಿ ಸಾಕಾಣಿಕೆಯನ್ನ ಮಾಡಬೇಕಾಗುತ್ತೆ. ಮತ್ತೆ ಸೊ ನೀವು ಇಲ್ಲಿ ಸಾಕಾಣಿಕೆ ಮಾಡಿಬಿಟ್ಟು ನಂತರದಲ್ಲಿ ಮಂಗಳೂರು ಆಗಿರ್ಬೋದು ಅಥವಾ ಗೋವಾದಲ್ಲಿ ಆಗಿರ್ಬೋದು, ಯಾಕೆ ಹೇಳಿದ್ರೆ ಸೊ ಗೋವಾ ಮತ್ತು ಮಂಗಳೂರಿನವರು ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಮರಿಗಳನ್ನ ಯಾಕೆ ನಮ್ಮ ಫಾರ್ಮ್ ಅಲ್ಲಿ ಬೇಕಾದಷ್ಟು ತಗೊಂಡೋಗಿದ್ದಾರೆ. ಸೊ ಮರಿಗಳನ್ನ ಅಂದ್ರೆ ಆ ತರ ಕಾಂಟ್ಯಾಕ್ಟ್ ಅನ್ನ ನೀವು ಡೆವಲಪ್ ಮಾಡಿಕೊಂಡ್ರೆ ಸೊ ಅತ್ಯಂತ ಹೆಚ್ಚಿನ ದರಕ್ಕೆ ನೀವು ಬೇರೆ ಬೇರೆ ಮಾರುಕಟ್ಟೆಯಲ್ಲಿ ಕೂಡ ತಮ್ಮ ಬೆಳೆದಿರ್ತಕ್ಕಂಥ ಹಂದಿಗಳನ್ನು ಕೂಡ ಮಾರಬಹುದಾಗಿದೆ. ಸೊ ಮತ್ತೆ ಸಮಸ್ಯೆಗಳಂತ ಬಂದಾಗ ನಾ ಹೇಳಿದಾಗೆ ಶುಚಿತ್ವ ಹಂದಿ ಸಾಕಾಣಿಕೆಯಲ್ಲಿ ಮೊದಲನೇ ಸ್ಥಾನವನ್ನು ಕೊಡುತ್ತೆ. ನೀವು ಎಷ್ಟು ಶುಚಿತ್ವವಾಗಿ ಮೇಂಟೈನ್ ಮಾಡ್ತೀರೋ ಅಷ್ಟು ಉತ್ತಮವಾದ ಲಾಭವನ್ನು ಕೂಡ ಪಡಿಬಹುದು. ಮತ್ತೆ ಒಂದು ಶುಚಿತ್ವ, ಎರಡನೇದು ಆಹಾರ ನಿರ್ವಹಣೆ. ನಾ ಹೇಳ್ದಂಗೆ ಸುಮಾರು 70% ಆಹಾರಕ್ಕೆ ಖರ್ಚಾಗೋದ್ರಿಂದ ಸೊ ಅದರಲ್ಲ ಸೂಕ್ತವಾದ ಬ್ಯಾಲೆನ್ಸಿಂಗ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒಂದು ನಾವು ಪೌಷ್ಟಿಕಯುಕ್ತ ಆಹಾರ ಕೊಡಬೇಕು ಅಂತ ಹೇಳಿದೆ, ಆ ಪೌಷ್ಟಿಕಯುಕ್ತ ಆಹಾರವನ್ನು ಯಾವ ರೀತಿ ಪ್ರಿಪೇರ್ ಮಾಡಬೇಕು, ನಿಮ್ಮಲ್ಲಿ ಸ್ಥಳೀಯವಾಗಿ ಸಿಗ್ತಕ್ಕಂಥ ಆಹಾರಗಳನ್ನ ಅಥವಾ ದಿನಸಿ ಧಾನ್ಯಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ಯಾವ ರೀತಿ ಪ್ರಿಪೇರ್ ಮಾಡಬೇಕು ಅದರ ಮಾಹಿತಿಯನ್ನು ಕೂಡ ನೀವು ಸೂಕ್ತವಾಗಿ ನೀಡಬೇಕು. ಇದು ಆಹಾರದ ಎರಡನೇದಾಯಿತು. ಮೂರನೇದು ಸೊ ಅದರ ಆರೋಗ್ಯ. ಸೊ ಆರೋಗ್ಯ ಅಂತ ಹೇಳಿದ್ರೆ ಯಾವುದೇ ರೀತಿಯ ಕಾಯಿಲೆ ಬಂದಾದ್ಮೇಲೆ ಅವಕ್ಕೆ ಟ್ರೀಟ್ಮೆಂಟ್ ಮಾಡಿ ಅದಕ್ಕೆ ಖರ್ಚು ಮಾಡಿ ಅದಕ್ಕೆಲ್ಲ ಮಾಡೋದಕ್ಕಿಂತ ಕಾಯಿಲೆ ಬರದೇ ಇರೋ ಯಾವ ರೀತಿ ಅದಕ್ಕೆ ಒಂದು ಇದನ್ನು ಮಾಡಬೇಕು ಅಂತ ಹೇಳಿ ವ್ಯಾಕ್ಸಿನೇಷನ್ ಮಾಡಿಸ್ತಕ್ಕಂಥದ್ದು, ಕಾಲಕಾಲಕ್ಕೆ ಹೊಟ್ಟೆ ಹುಳುಕ್ಕೆ ಔಷಧಿ ನೀಡತಕ್ಕಂಥದ್ದು, ಈ ಎಲ್ಲ ಒಂದು ಮಾಹಿತಿಗಳನ್ನು ನೀವು ಚಾಚು ತಪ್ಪದೆ ವೈಜ್ಞಾನಿಕವಾಗಿ ಪಶುವೈದ್ಯರ ಸಲಹೆ ಮೇರೆಗೆ ಮಾಡಿದ್ದೇ ಆದ್ರೆ ಅತ್ಯಂತ ಹೆಚ್ಚು ಲಾಭವನ್ನ ಈ ಒಂದು ಹಂದಿ ಸಾಕಾಣಿಕೆಯಲ್ಲಿ ತಾವುಗಳೆಲ್ಲ ಮಾಡ್ಕೋಬಹುದು. ಈಗ ಒಬ್ಬ ನಿರುದ್ಯೋಗಿ ಯುವಕ ಆಗಲಿ ಯುವತಿ ಆಗಿರ್ಲಿ ಅಥವಾ ಇದರಲ್ಲಿ ಯಾರು ಉತ್ಸಾಹ ಹೊಂದಿದ್ದಾರೆ, ನಾನು ಕೂಡ ಇದು ಒಂದು ಒಂದು ಉದ್ಯಮಿಯಾಗಿ ಸಣ್ಣ ಪ್ರಮಾಣದಲ್ಲಿ ಆರಂಭ ಮಾಡಬೇಕು ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಮೊದಲನೇದಾಗಿ ಫಸ್ಟ್ ಟೈಮ್ ಹಂದಿ ಸಾಕಾಣಿಕೆ ಮಾಡ್ತಕ್ಕಂಥವರಾಗಿರ್ಬೋದು, ಫದಲ ಏನ್ ಮಾಡಬೇಕು ಅಂತ ಹೇಳಿ ನೀವು ಮೊದಲು ಈ ಹಂದಿ ಸಾಕಾಣಿಕೆ ಆಲ್ರೆಡಿ ಮಾಡಿರ್ತಕ್ಕಂಥ ರೈತರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರು ಯಾವ ರೀತಿ ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅವರಲ್ಲಿ ಏನ್ ತಪ್ಪಾಗಿದೆ, ಅವರಲ್ಲಿ ಏನ್ ಸರಿಯಾಗಿದೆ, ಅವ್ರು ಎಲ್ಲೆಲ್ಲಿ ತಪ್ಪು ಹೋಗ್ತಾ ಇದಾರೆ, ಅವ್ರಿಗೆ ಎಲ್ಲಿ ಲಾಸ್ ಆಯ್ತು, ಎಲ್ಲಿ ಲಾಭ ಆಯ್ತು, ಈ ಎಲ್ಲ ಮಾಹಿತಿಗಳನ್ನ ಫಸ್ಟ್ ಪಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಮತ್ತು ಎರಡನೇದು, ಮೊದಲನೇದಾಗಿ ಆದಷ್ಟು ಯಾವಾಗಲೂ ಕೂಡ ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಂತರದಲ್ಲಿ ಅದನ್ನ ದೊಡ್ಡ ಪ್ರಮಾಣದಲ್ಲಿ ವಿಸ್ತರಣೆ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯೂಶಲಿ ಸಣ್ಣ ಪ್ರಮಾಣದಲ್ಲಿ ಅಂದ್ರೆ ಸಪೋಸ್ ಈಗ ಒಂದು ಎಂಟು ಹೆಣ್ಣು ಮರಿಗಳನ್ನ ಎರಡು ಗಂಡಿ ಮರಿಗಳನ್ನ ತಗೊಂಡ್ಬಿಟ್ಟು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡಿ ನಂತರ ಒಂದು 6-1 ವರ್ಷಗಳ ಕಾಲ ಅದರಲ್ಲಿ ಅನುಭವ ನೀವು ತಗೊಳ್ತೀರಾ, ಅವಾಗ ನಿಮಗೆ ಒಂದು ಐಡಿಯಾ ಬರುತ್ತೆ ಎಲ್ಲೆಲ್ಲಿ ತಪ್ಪಾಗ್ತಾ ಇದೆ, ಎಲ್ಲೆಲ್ಲಿ ಸರಿ ಆಗ್ತಾ ಇದೆ. ಸೊ ಒಂದು ಸಣ್ಣ ಪ್ರಮಾಣದಲ್ಲಿ ನೀವು ಅದೊಂದು ಎಕ್ಸ್ಪೀರಿಯನ್ಸ್ ಆದ್ಮೇಲೆ ನಿಮಗೆ ಒಂದು ಏನಂತ ಹೇಳ್ತೀವಿ ನಾವು, ಅದಕ್ಕೊಂದು ಕಾನ್ಫಿಡೆನ್ಸ್ ಬರುತ್ತೆ, ಅನಂತರದಲ್ಲಿ ನೀವು ಅದನ್ನ ವಿಸ್ತರಣೆಯನ್ನ ಮಾಡ್ಕೊಳ್ತಾ ಹೋಗ್ಬೋದು. ಅದರಿಂದ ಸಣ್ಣ ಪ್ರಮಾಣದಲ್ಲಿ ಮಾಡಿ ನಂತರದ ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು. ಸೊ ನೀವು ಸೂಕ್ತವಾಗಿ ವೈಜ್ಞಾನಿಕವಾಗಿ ಮಾಡಿದ್ರೆ ಇದರಲ್ಲಿ ಅತಿ ಹೆಚ್ಚು ಲಾಭವನ್ನು ಕೂಡ ನೀವು ತಗೋಬಹುದು. ಇಷ್ಟೆಲ್ಲ ಇದರ ಒಂದು ವೈಜ್ಞಾನಿಕ ಗುಣಧರ್ಮಗಳು ಹೇಳಿದ್ರಿ, ಇದರ ಒಂದು ಲಾಭ ಹೇಳಿದ್ರಿ. ಆದ್ರೂ ಸಮಾಜದಲ್ಲಿ ಒಂದು ಧರ್ಮದ ವಿಚಾರದಿಂದ ಇದನ್ನ ಸ್ವೀಕಾರ ಮಾಡ್ತಾ ಇಲ್ವಾ, ಅಥವಾ ಯಾವ ರೀತಿಯಿಂದ ಇದು ಇದರ ಅಭಿವೃದ್ಧಿಗೆ ಏನ್ ತೊಡಕುಗಳು ಬರ್ತಾ ಇದಾವೆ ಸರ್? ಇಲ್ಲ, ಈಗ ಕಾಲ ಬದಲಾಗಿದೆ. ಸೊ ಮೊದಲಿನ ಒಂದು ಪರಿಸ್ಥಿತಿ ಈಗಿಲ್ಲ, ಈಗ ಜನಗಳಿಗೂ ಗೊತ್ತಾಗಿದೆ ಅದರ ಬೆಲೆ ಏನು ಅಂತೇಳಿ. ನಾವು ಆಗ್ಲೇ ಹೇಳ್ದಂಗೆ ಒಂದು ಬೆಲೆ ಆಗಿರ್ಬೋದು, ನಂತರ ಪೋಷಕಾಂಶಗಳು ಕೂಡ ಬಹಳ ಅತಿಹೆಚ್ಚವಾಗಿರೋದ್ರಿಂದ ಒಂದು ಉತ್ತಮವಾದ ಆಹಾರವನ್ನ ನೀಡುತ್ತದೆ. ಮತ್ತೆ ಇಳುವರಿಯಲ್ಲಿ ನೋಡಿದ್ರೆ ಬೇರೆ ಪಶುಪಾಲನಾ ಪದ್ಧತಿಗಳು ನೋಡಿದ್ರೆ ಅತ್ಯಂತ ಹೆಚ್ಚು ಇಳುವರಿಯನ್ನ ಕೂಡ ಇದು ಪಡಿತಾ ಇದೆ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಗೌರ್ಮೆಂಟ್ ಕೂಡ ಕೆಲವು ಯೋಜನೆ ಅಡಿಯಲ್ಲಿ ಕೂಡ ಈ ಹಂದಿ ಸಾಕಾಣಿಕೆಯನ್ನು ಪ್ರೋತ್ಸಾಹಿಸಿದೆ. ಗೌರ್ಮೆಂಟ್ ಕೂಡ ಹಲವಾರು ಫಾರಂಗಳನ್ನ ಕೂಡ ಮಾಡಿದೆ. ಸೊ ಕಳಸದಲ್ಲಾಗಿರ್ಬೋದು, ಅಥವಾ ಹೆಸರುಗಡದಲ್ಲಾಗಿರ್ಬೋದು, ಅಥವಾ ಎಲ್ಲಾ ಪಶುವೈದ್ಯಕೀಯ ಮಹಾವಿದ್ಯಾಲಯಗಳು ಕೂಡ ಸೊ ಹಂದಿ ಸಾಕಾಣಿಕೆ ಘಟಕಗಳಿದ್ದಾವೆ. ಸೊ ಮತ್ತೆ ಗೌರ್ಮೆಂಟ್ ಕೂಡ ಹಲವಾರು ಇನಿಶಿಯೇಟಿವ್ ಗಳಿಂದ ಮುಖಾಂತರ ಹಂದಿ ಸಾಕಾಣಿಕೆಯನ್ನು ಪಶುಪಾಲನಾ ಮತ್ತು ಪಶುವೈದ್ಯ ಇಲಾಖೆಯಿಂದ ಕೂಡ ಪ್ರೋತ್ಸಾಹ ನೀಡ್ತಾ ಇದೆ. ಸೊ ಇವೆಲ್ಲ ಒಂದು ಇದರಿಂದ ಇತ್ತೀಚಿನ ದಿನಗಳ ಹಂದಿ ಸಾಕಾಣಿಕೆ ಬಹಳ ಮಹತ್ವವನ್ನು ಪಡಿತಾ ಇದೆ, ಮತ್ತು ಹಲವಾರು ರೈತರು ಕೂಡ ಇದರಲ್ಲಿ ಆಸಕ್ತಿಯನ್ನು ಹುಟ್ಟುಬಿಟ್ಟು ಸೊ ಅವರು ಹಂದಿ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಸ್ಕೊಳ್ತಾ ಇದ್ದಾರೆ. ಒಳ್ಳೆಯದು ಡಾಕ್ಟರ್ ಸತೀಶ ಜಿಎಂ ಅವರೇ, ಇದುವರೆಗೆ ತಾವು ವೈಜ್ಞಾನಿಕವಾಗಿ ಹಂದಿ ಸಾಕಾಣಿಕೆ ಯಾವ ರೀತಿಯಿಂದ ಮಾಡಬಹುದು, ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಯಾವ ರೀತಿಯ ಸುಧಾರಣೆ ಮಾಡ್ಕೊಳ್ಬಹುದು, ಜೊತೆಗೆ ಏನು ಈಗ ಯುವಕರು ಯುವತಿಯರು ಇದರಲ್ಲಿ ಯಾರು ಉತ್ಸಾಹ ಹೊಂದಿದ್ದಾರೆ ಒಂದು ಉದ್ಯಮವಾಗಿ ತಗೊಳ್ಬೇಕು ಅಂತ ಅನ್ನೋರಿಗೆ ಮಾರ್ಗದರ್ಶನವಾಗಿ ತಾವು ಮಾಹಿತಿ ನೀಡಿದೀರಾ. ಮತ್ತೊಮ್ಮೆ ತಮಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಮಸ್ಕಾರ ಸರ್. ಧನ್ಯವಾದಗಳು ಸರ್. ಹೆಚ್ಚಿನ ಒಂದು ಮಾಹಿತಿ ಪಡೆಯುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಕೊಡಿ ಸರ್. ನನ್ನ ದೂರವಾಣಿ ಸಂಖ್ಯೆ 9448224595. ವೈಜ್ಞಾನಿಕ ರೀತಿಯಿಂದ ಹಂದಿ ಸಾಕಣೆ ಈ ಕುರಿತು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗದ ಸಹಾಯಕ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾ ಸತೀಶ್ ಜಿಎಂ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೇಳಿ ಫಸಲ್ ಭೀಮಾ ಯೋಜನೆ. ಇದೊಂದು ಪ್ರಕಟಣೆ, ಜಂಟಿ ಕೃಷಿ ನಿರ್ದೇಶಕರ ಕಚೇರಿ, ಕೃಷಿ ಇಲಾಖೆ, ದಾವಣಗೆರೆ.